कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई, कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें, तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಪದ್ಧತಿಯಲ್ಲಿ ಸಮಗ್ರ ಕೃಷಿಯ ಕುರಿತು ಹಳಿಯಾಳದ ಸುರೇಶ್ ಗೋಪಾಲ್ ಮಾನಿಗೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಪಿ ರಾಮಡಗಿ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಹಳಿಯಾಳ ತಾಲೂಕಿನ ತೇರ್ಗಾಂವ್ ಗ್ರಾಮದ ಸುರೇಶ್ ಗೋಪಾಲ್ ಮಾನಿಗೆ ಅವರಿದ್ದಾರೆ. ಹಿರಿಯ ರೈತರು, ಸಮಗ್ರ ಕೃಷಿಯನ್ನು ಮಾಡಿದ್ದಾರೆ. ಅದು ಸಾವಯವ ಪದ್ಧತಿಯೊಳಗೆ ಒಟ್ಟು ಅವರು ಎಷ್ಟು ಜಮೀನು ಹೊಂದಿದ್ದಾರೆ, ಹೇಗೆಲ್ಲ ಮಾಡ್ತಾ ಇದ್ದಾರೆ, ಈ ಸಾವಯವ ಕೃಷಿಯಾಗಿರ್ಬೋದು, ಸಮಗ್ರ ಕೃಷಿಯಾಗಿರ್ಬೋದು, ಇದನ್ನ ಕುರಿತು ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಸುರೇಶ್ ಅವರೇ. ನಮಸ್ಕಾರ ಸರ್. ಸಮಗ್ರ ಕೃಷಿ ಮಾಡ್ಕೋ ಅಂತ ಬಂದಿದ್ದೀರಿ, ಒಟ್ಟು ಎಷ್ಟು ಜಮೀನು, ಎಷ್ಟು ಏನು, ಏನೇನು ಬೆಳಿತೀರಿ ಸರ್? ನಮ್ದು 10 ಎಕರೆ ಜಮೀನು ಅದೇ ಅಲ್ಲಿ ಸರ್. ನಾವು ಈಗ ರೇಷ್ಮೆ ಮಾಡ್ತಿದ್ವಿ, ರೇಷ್ಮೆ ಲೇಬರ್ ಪ್ರಾಬ್ಲಮ್ ಇಂದ ರೇಷ್ಮೆ ಬೆಳೆ ಒಂದು ಬಂದ್ ಮಾಡಿದೀವಿ. 4 ಕಿಲೋಮೀಟರ್ ದೂರ ಆಗ್ತದೆ, ಲೇಬರ್ ಸಿಗೋದಿಲ್ಲ ಎಮರ್ಜೆನ್ಸಿ ಟೈಮ್ದಲ್ಲಿ ಅಂತೇಳಿ. ಈಗ ನಾವು ಕಬ್ಬು ಮಾಡಿದೀವಿ, ಮೆಕ್ಕೆಜೋಳ ಮಾಡ್ತೀವಿ, ಅದರ ನಂತರ ಭತ್ತ ಮಾಡ್ತೀವಿ, ಮತ್ತೀಗ ನಾವು ತೋಟಗಾರಿಕಾ ಬೆಳೆ ಅದ ಗೇರು ಬೀಜ ಹಚ್ಚಿದ್ದೀವಿ, ಅದರಲ್ಲಿ ಅರಣ್ಯ ಬೆಳೆ ಅದ ಚಂದನ ಗಿಡ ಹಚ್ಚಿದ್ದೀವಿ, ಶ್ರೀಗಂಧ ಹಚ್ಚಿದ್ದೀವಿ. ಸುಮಾರು 3.5 ಎಕರೆ 380 ಗೇರು ಗಿಡ ಹಚ್ಚಿದ್ದೀವಿ, ಅದರಲ್ಲಿ 600 ಚಂದನ ಗಿಡ ಹಚ್ಚಿದ್ದೀವಿ ಶ್ರೀಗಂಧ. ಅಲ್ಲಿಂದ ಇದು ಹೈ ಡೆನ್ಸಿಟಿಯಲ್ಲಿ ಅಂದ್ರೆ ಅಧಿಕ ಸಾಂದ್ರತೆಯಲ್ಲಿ ಮಾವಿನ ಗಿಡ ಹಚ್ಚಿದ್ದೀವಿ. ಸುಮಾರು 30 ಗುಂಟೆಯಲ್ಲಿ 100 ಮಾವಿನ ಗಿಡ ಅದಾವ. ಅದರ ನಂತರ ಈಗ ನಾವು ಮುಂದೆ ಮತ್ತು ಎಲ್ಲ ಈ ನಮ್ದು ಅರಣ್ಯ ಬೆಳೆನ ಹೆಚ್ಚು ಮಾಡಬೇಕು ಅಂತೇಳಿ ಅಂದ್ರೆ ಈ ನಮ್ದು ಮಿಲಿಯಾಡುಬಿ ಅಂದ್ರೆ ಹೆಬ್ಬೇವು ಮತ್ತು ಮಹಾಗಣಿ ಇವೆಲ್ಲ ಹಚ್ಚಬೇಕು ಅಂತೇಳಿ ಇಂಥವೆಲ್ಲ ವಿಚಾರ ಇಟ್ಕೊಂಡೀವಿ. ಅದರಂತೆ ಈ ಮತ್ತು ಹಿಂಗಾರಿ ಬೆಳೆಯಾಗಿ ನಾವು ಈ ಅದು ನಮ್ದು ನೆಲಗಡಲೆ, ಹೆಸರು, ಅಲ್ಲಿಂದ ಅಲಸಂದೆ ಇವೆಲ್ಲ ಬೆಳೆ ಮಾಡ್ತೀವಿ. ಮೆಣಸಿನ ಗಿಡ ಮಾಡ್ತೀವಿ, ಮೆಣಸಿನಕಾಯಿ, ಅಲ್ಲಿಂದ ಸ್ವೀಟ್ ಕಾರ್ನ್ ಹಾಕಿದ್ವಿ, ಸ್ವೀಟ್ ಕಾರ್ನು, ಅದರಂತ ತರಕಾರಿನೂ ಮಾಡ್ತೀವಿ. ಈ ಥರ ಮಾಡ್ಕೊಂತ ಬಂದೀವಿ ನಾವು. ಹೋದ ಸಲ ನಾನು ಏನು ಮಾಡಿದೆ ಸರ್ ಅಂದರೆ 2-3 ಸಲ ಹಿಂದೊಂದು ಸಲ ಟಿ ವಿ ಒಳಗೆ ನಾನು ನೋಡಿದೆ ಈ ನಮ್ಮದು ಇದು ವಿದೇಶಿ ಕಿರುಧಾನ್ಯಗಳ ಬಗ್ಗೆ ಒಂದು ಇವರು ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿಯವರು ವಸಂತ ಗಣಗೇರ್ ಅಂತೇಳಿ ಅವ್ರದ್ದೊಂದು ಸಂದರ್ಶನ ಬಂತು. ಅದು ಚಿಯಾ ಮತ್ತು ಟೆಫ್ ಅಂಥೇಳಿ ಅವು ವಿದೇಶಿ ಕಿರುಧಾನ್ಯ. ಅದು ಅಂತಾರಾಷ್ಟ್ರೀಯ ಸೂಪರ್ ಫುಡ್ ಅಂತೇಳಿ ಅದು 2013 ಬಹಿರಂಗ ಮಾಡಿದ್ದಾರೆ. ಆ ಪ್ರಕಾರ ಆ ಬೆಳೆ ಟಿವಿ ಸಂದರ್ಶನ ನೋಡಿ ನಾನು ಅದು ಬೆಳೆ ಮಾಡಬೇಕು ಅಂತ ನನಗೊಂದು ಅಂದರೆ ಹೊಸದಾಗಿ ಏನಾದರೂ ಮಾಡಬೇಕು ಅನ್ನೋದೊಂದು ನಂದ ಒಂದು ಇದು ಸರ್, ಹವ್ಯಾಸ ಸರ್. ಯಾವುದೋ ಒಂದು ಹೊಸ ಬೆಳೆ ಬಂದರೂ ನಾನು ಮಾಡ್ಕೊತಿರ್ತೀನಿ ಆ ಪ್ರಕಾರ. ಅದ್ರ ಬಗ್ಗೆ ನಾನು ಬೇನ್ ಹತ್ತದೆ. ಆಮ್ಯಾಗ ಹಿಂಗ ಇವರು ನಮ್ಮ CFTR ರೈತ ಮಿತ್ರ ಮೈಸೂರದವರು ಅವ್ರು ಅದನ್ನು ಬೀಜ ಪರಿಚಯಿಸಿದ್ರು. ಅವ್ರ ಕೃಷಿಯಿಂದ ನಾನು ಬೀಜ ತಗೊಂಡು ಬಂದು ಹೋದರ್ಸು ಚಿಯಾ ಮತ್ತು ಟೆಫ್ ಅಂತ ಹಾಕಿದೆ. ಚಿಯಾ ಸುಮಾರು 1 ಕ್ವಿಂಟಲ್ 10 ಕೆಜಿ ಆಯಿತು, ಟೆಫ್ ಒಂದು 10 ಗ್ರಾಮ್. ನಮ್ದು KVK ದವರು ಶಾಂಪಲ್ ಆಗಿ ಮಾದರಿಯಾಗಿ ಒಂದು ಬೀಜ ಕೊಟ್ಟಿದ್ರು 10 ಗ್ರಾಮ್, ಅದು ಒಂದು 17 ಕೆಜಿ ಆಯಿತು. ಅದನ್ನು 500 ರೂಪಾಯಿ ಅಂತ ಪರಿಚಯ ಮಾಡಿದರು. ಅಲ್ಲಿಂದ ಇದು ಚಿಯಾ 300 ರೂಪಾಯಿ KG ಅಂತ ಪರ್ಚೇಸ್ ಮಾಡಿದರು. ಅವರೇ ನಮ್ಮ ಕದಂಬ ಸಂಸ್ಥೆಯವರು ಪರ್ಚೇಸ್ ಮಾಡಿದರು. ಮತ್ತಿದು ಟೆಫ್ 500 ರೂಪಾಯಿ KG. ಓಕೆ, ಇಷ್ಟೆಲ್ಲ ಬೆಳೆಗಳನ್ನು ಬೆಳಿಬೇಕಾದಾಗ ಆಳು ಕಾಳು ಏನು ಸಮಸ್ಯೆ ಆಗಲಿಲ್ಲ ಸರ್? ನಮ್ಮದು ನಾವು ಮೊದಲು ಎತ್ತಾ ಇದ್ವಿ ಸರ್, ಮುಂದೆ ಗೋ ಆಧಾರಿತ ಕೃಷಿ ಇದ್ದಂಗೆ ಇತ್ತು ನಮ್ದು. ಈಗ ನಾವೆಲ್ಲ ಮಿನಿ ಟ್ರ್ಯಾಕ್ಟರ್ ಇದೆ, ಅಲ್ಲಿಂದ ನಮ್ದು ಎಲ್ಲ ಮಷ್ತರಿಗಳೆಲ್ಲ ಅದಾವೆ, ಆ ಆಳುಗಳು ಸಿಗ್ತಾವೆ ಸರ್. ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಆದ್ರೂ ಒಂದ್ ಸ್ವಲ್ಪ ಹಿಡ್ಕೊಂಡ್ ಬಂದು ನಾವೆಲ್ಲ ಕೆಲಸ ಮಾಡ್ತೀವಿ, ಸ್ವತಃ ನಾವು ಮಾಡ್ತೀವಿ, ನಮ್ಮ ಮನೆಯವರೆಲ್ಲ ಕೆಲಸ ಮಾಡ್ತೀವಿ. ಹಿಂಗಾಗಿ ನಮ್ಗೆ ಅದಷ್ಟೇನು ಹಾಳಿನ ಸಮಸ್ಯೆ ಆಗ್ತದೆ. ಏನ್ ನಮ್ಗೆ ದೂರ ಆಗಿದ್ರಿಂದ ಹಾಳಿನ ಸಮಸ್ಯೆ ಆಗ್ತದೆ, ಊರಿಸಿದ ಹೊಲದಿಂದ ದೂರ ಆಗುವ ಸಂಬಂಧ. ಅಂದ್ರೆ ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳು ಅರಣ್ಯ ಬೆಳೆಗಳನ್ನ ಹಾಕಿರೋದ್ರಿಂದ ಅವನೇನು ಪ್ರತಿ ವರ್ಷ ಏನು ಮಾಡುವ ಅವಶ್ಯಕತೆ ಬರೋದಿಲ್ಲ ಸರ್. ಒಂದ್ಸಲ ನಾವು ಬೆಳೆ ಹಾಕಿದ್ವಿ ಅಂದ್ರೆ ಅದನ್ನ ತಿರ್ಗಾ ತಿರ್ಗಾ ಬೆಳೆ ಹಾಕೋದು ಅವಶ್ಯಕತೆ ಬರೋದಿಲ್ಲ. ಅದಕ್ಕಾಗಿ ನಾ ಅದಕ್ಕೆ ಒತ್ತು ಕೊಟ್ಟೆನ್ ಸರ್, ತೋಟಗಾರಿಕಾ ಬೆಳೆಗಾಗಿ. ಅವು ಲಾಭದಾಯಕ ಅನ್ಸುತ್ತಾ? ಬರೀ ಆಳನ್ನ ಬಯಸಲ್ಲ ಅನ್ನೋ ಒಂದೇ ಕಾರಣ ಅಲ್ಲ, ನಮ್ಗೊಂದ್ ಸ್ವಲ್ಪ ಕಾಸು ಆಗ್ಬೇಕಲ್ಲ. ಅಲ್ಲ ಸರ್, ಈಗ ನಾವ್ ನೋಡ್ರಿ ಒಂದ್ ಎಕರೆಕ್ ನೂರಿಗೆ ಗಿಡ ಕುಂತ್ರೆ ಸುಮಾರು 150 ಗಿಡ ಕುಂಡಿರ್ತಾವ ಸರ್ ಒಂದ್ ಎಕರೆಗೆ. ನಾವು 20x20 ಹಚ್ಚಿದ್ದೀನಿ. 150 ಗಿಡ ಅಂತಂದ್ರೆ ಒಂದ್ ಕೆಜಿಗೆ ಗಿಡಕ್ಕೆ 4-5 ಕೆಜಿ ಬಂದ್ರು 15-4 66 ಕ್ವಿಂಟಲ್ ಮಾಯ್ತು ಸರ್. ಇವತ್ತಿಗೆ 135 ರೂಪಾಯಿ ಕೆಜಿ ಐತಿ. 13x78 ಅಂದ್ರೆ ಒಂದ್ 70,000-75,000 ರೂಪಾಯಿ ನಮ್ಗೆ ನಿವ್ವಳ ಆದಾಯ ಸಿಗ್ತದೆ ಒಂದ್ ಗಿಡಕ್ಕೆ ಸರಾಸರಿ. ಒಂದ್ ಗಿಡದಿಂದ ಒಂದ್ ಎಕರೆದಿಂದ 70,000-75,000 ರೂಪಾಯಿ ಸಿಗ್ತದೆ. ನಾವು ಅದು ಆಳ್ಕಾಳ ಅಂದ್ರೆ ಸೀಸನೇಬಲ್ ಅಷ್ಟೇ, ಒಂದ್ 2 ತಿಂಗಳ ದಿವಸ ನಾವು ಫೆಬ್ರವರಿಯಿಂದ ಮಾರ್ಚ್ ಏಪ್ರಿಲ್ ವರೆಗೆ ಅಷ್ಟೇ 3 ತಿಂಗಳಲ್ಲಿ ಕೆಲಸ ಮಾಡಬೇಕು. ಬಾಕಿ ಹೊತ್ತಿನ ಕೆಲಸ ಮಾಡಬೇಕು, ಅದಕ್ಕೆ ಕ್ಲೀನ್ ಮಾಡಬೇಕು, ಅದಕ್ಕೆಲ್ಲ ಒಣ ಕಟ್ಟಿಗೆ ತೆಗಿಬೇಕು, ಅದಕ್ಕೆಲ್ಲ ಗೊಬ್ಬರ ಹಾಕಬೇಕು. ಆದ್ರೆ ಅಷ್ಟು ನಾವು ಈ ಸೀಸನ್ ದಲ್ಲಿ ನಮ್ಗೆ ಹಿಂಗೆ ಲೇಬರ್ ಪ್ರಾಬ್ಲಮ್ ಆಗ್ತದೆ, ಆ ಸಲ ಪ್ರಾಬ್ಲಮ್ ಆಗೋದಿಲ್ಲ. ಸ್ವಲ್ಪ ಹಿಂದೆ ಮುಂದೆ ನಾವು ಮಾಡ್ಕೊಂಡು ಮಾಡಬಹುದು. ವರ್ಷದಲ್ಲಿ ಒಂದ್ 2 ದಿನ ಅಥವಾ 3 ದಿನ ಕಟ್ಟಿಗೆ ತೆಗಿಲಿಕ್ಕೆ ಅಥವಾ ಬೇಡಾಗಿದ್ದು ತೆಗಿಲಿಕ್ಕೆ ಅಲ್ಲ. ಹೌದು ಸರ್. ಮತ್ತೆ ನಾವು ಆಕ್ಚುಲಿ ಸಾವಯವ ಮಾಡೋದ್ರಿಂದ ನಾವು ಅಲ್ಲೇ ಮಲ್ಚಿಂಗ್ ಮಾಡ್ತೀವಿ, ಕಸ ಕಡ್ಡಿ ಇದನ್ನು ಮಲ್ಚಿಂಗ್ ಮಾಡ್ತೀವಿ. ಅದರಲ್ಲಿ ನಾವು ಅಲಸಂದೆ ಗಿಲ್ಸಂದೆ ಇಂಥ ಕ್ರಾಪ್ ತಗೋದ್ರಿಂದ ಅದು ಮತ್ತೆ ಹೆಚ್ಚಿನ ಆದಾಯ ಬರ್ತದೆ ನಮ್ಗೆ. ಅಂದ್ರೆ ಮಧ್ಯದಲ್ಲಿ ಇಂಥ ಬೆಳೆಗಳನ್ನ ಅಂತರ ಬೆಳೆ ಸರ್, ಅಂತರ ಇಂಟರ್ ಕ್ರಾಪ್ ಮಾಡ್ತೀವಿ. ಅಂತರ ಬೆಳೆ ಮಾಡೋದ್ರಿಂದ ನಮ್ಗೆ ಮತ್ತೆ ಅದರದ್ದು ಹೆಚ್ಚಿನ ಆದಾಯ ಬರ್ತದೆ. ಅದ್ರದ್ದು ಆದಾಯನೂ ಬಂತು, ಜೈವಿಕವಾಗಿ ನಮ್ಗೆ ಲಾಭ ಲಾಭನಾಯ್ತು. ಮತ್ ನಾನು ಸಾವಯವ ಅಂತಂದ್ರೆ ಸರ್ ಜೀವಾಮೃತ ಬಳಸ್ತೀನಿ. ಅಲ್ಲಿಂದ ನಮ್ದು ಇದು ದಿಲ್ಲಿಯದ ಏನೊಂದು ಸಾವಯವ ಕ್ರಿಯೆ ಐತಲ್ಲ ಸರ್ ಗಾಜಿಯಾಬಾದ್, ಅವರೊಂದು ಹೊಸ ಪ್ರಾಡಕ್ಟ್ ಮಾಡ್ಯಾರ ಹೋದ ವರ್ಷದಿಂದ, ಅದನ್ನು ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ಇದು ವೇಸ್ಟ್ ಡಿಕಂಪೋಸರ್ ಅಂತೇಳಿ, ಅದರದ್ದು ಪರಿಣಾಮ ಚೆನ್ನಾಗಿದೆ. ಅದನ್ನು ಸ್ಪ್ರೇನು ಮಾಡಿದ್ದೀನಿ, ಅಲ್ಲಿಂದ ಅದನ್ನ ಇದರ ನೀರಿನ ಕೂಡ ಬಿಡ್ತೇನೆ, ಮತ್ತೆ ಬೆಳೆಗೂ ಸ್ಪ್ರೇ ಮಾಡಿದ್ದೀನಿ. ಅದರಿಂದ ಸ್ವಲ್ಪ ಡಿಸೀಸ್ ಕಡಿಮೆ ಆಗಿದೆ, ಇವು ರೋಗ ಕೀಟಬಾಧೆ ರೋಗ ಬಾಧೆನೂ ಕಡಿಮೆ ಆಗಿದೆ ಸರ್. ಅಂದ್ರೆ ಎಲೆಗಳ ಮೇಲೆ ಸಿಂಪರಣೆ ಮಾಡೋದು? ಎಲೆಗಳ ಮೇಲೆ ಸಿಂಪರಣೆ ಮಾಡ್ತೀವಿ ಸರ್. ಅಂದ್ರೆ ಅದು ಸಸಿ ನರ್ಸರಿ ಇರುವಾಗ ಅಂದ್ರೆ ತಿಂಗಳದೊಳಗಿದ್ದಾಗ ಅದನ್ನೊಂದು 30%, 50-62 ತಿಂಗಳ 60%, ಅದ್ರ ನಂತರ ಅದಾಗ 70% ಅಂದ್ರೆ ಪೂರ ನಮ್ದು ದ್ರಾವಣ ನಮಗೆ ಮಾಡಿಬಿಟ್ರೆ ಆಯ್ತು 100-100 ಸರ. ಅದ್ ಮತ್ತೊಂದ್ ಏನಂದ್ರೆ ಅದಕ್ಕೂ ಖರ್ಚಿಲ್ಲ ಸರ್. ಅವರು ಒಂದು ಬಾಟ್ಲಿ ಕೊಡ್ತಾರೆ ಸರ್, 20 ರೂಪಾಯಿ ಬಾಟ್ಲಿ, 200 ಲೀಟರ್ ನೀರಿಗೆ ಹಾಕಿದಾಗ ಬರೀ 2 ಕೆಜಿ ಬೆಲ್ಲ ಹಾಕೋದು ಸರ್. ಮತ್ತೆ ಅದನ್ನ 5-6 ದಿವಸ ಅದು ಟೆಂಪರೇಚರ್ ಇದ್ದಾಗ ಸ್ವಲ್ಪ ಲಗ ಬರ್ತದೆ, ಉಷ್ಣತೆ ಇದ್ದಾಗ. ಮತ್ತೆ ಹವಾಮಾನ ಸ್ವಲ್ಪ ತಂಪಿದ್ದಾಗ ಒಂದ್ ದಿವಸ ಲೇಟ್ ಆಗ್ತದೆ, 6-8 ದಿವಸ ತಗೋಬಹುದು. ಅದನ್ನ ಬೆಳಿಗ್ಗೆ ಸಾಯಂಕಾಲ ಜೀವಾಮೃತ ಮಾಡ್ತೇವಲ್ಲ ಅದೇ ತರ ಅದನ್ನ ದಿವಸಕ್ಕೆ 3 ಸಲ ಅಳಗಾಡಿಸ್ಕೊಂತಿರೋದು, ಕೋಲಿನ ತಿರುಕೊಂತ ಇರೋದು, ಅದನ್ನ ನಾವು ಬಳಸ್ಕೊಂಡು ಬಿಟ್ಟು ಅಂದ್ರೆ ಮುಗಿದ್ ಸರ್. ಅದು ಮತ್ತೆ ನಾವು ಮಲ್ಟಿಪ್ಲೈ ಮಾಡಬಹುದು ಸರ್, ಅಂದ್ರೆ ಅದನ್ನೇ ಬೆಳೆಸಬಹುದು. ಅದನ್ನ ಮತ್ತೆ ನಾವು ಅದಕ್ಕೆ 20 ರೂಪಾಯಿ ಡಬ್ಬೆ ಹಾಕೋಂಗಿಲ್ಲ, ಅದರಲ್ಲಿ 20 ಲೀಟರ್ ದ್ರಾವಣ ಪ್ಲಸ್ 2 ಕೆಜಿ ಬೆಲ್ಲ ಮತ್ತೆ 180 ಲೀಟರ್ ನೀರು ಹಾಕಿದಾಗ ಮತ್ತೆ ರೀ ಏನಾದ್ರು ನಮ್ಗೆ ತಯಾರಾಗ್ಬಿಡ್ತದೆ. ಹೌದು ಸರ್. ಅದ್ರ ಮತ್ತೆ ದುಡ್ಡು ಹಾಕೋದು ಜರೂರಿಲ್ಲ. ಪ್ರಾರಂಭದೊಳಗ ದುಡ್ಡು ಕೊಟ್ಟ ತಗೊಂಡ್ಬರ್ತೀರಾ? ಬ್ಯಾರಲ್ ತಗೊಂಡ್ಬಂದಿವಿ ಸರ್, 20 ರೂಪಾಯಿ ಕೊಟ್ಟು ಒಂದು ಬಾಟಲ್ ತಗೊಂಡ್ಬಂದಿವಿ ಸರ್. ಅಷ್ಟೇ. ಹೌದು ಸರ್. ಅದ್ರ ಪರಿಣಾಮ ಚೆನ್ನಾಗಿದೆ? ಪರಿಣಾಮ ಚೆನ್ನಾಗಿದೆ ಸರ್. ಇಲ್ಲಿ ನಮ್ಮ ಮತ್ತೊಬ್ರು ನಮ್ಮ ಪುಂಡಿಕ್ ಶಿಂದೆ ಅಂತ ಹೇಳಿ ಕೊಟ್ಟಿದ್ದೆ, ಅವ್ರು ಕಬ್ಬಿಗೆ ಸಹ ಸ್ಪ್ರೇ ಮಾಡ್ಯಾರ. ಆದ್ರೆ ಕಬ್ಬೆಲ್ಲ ಇವರು ನೋಡ್ಯಾರ ನೋಡ್ರಿ, ಕಬ್ಬು ಅಗದಿ ಚೆನ್ನಾಗಿದೆ ಸರ್. ಜೀವಾಮೃತ? ಜೀವಾಮೃತ ಸರ್, ಜೀವಾಮೃತ ಏನಂದ್ರೆ 2 ಕೆಜಿ ಬೆಲ್ಲ, ಅಲ್ಲಿಂದ 10 ಕೆಜಿ ಆಕಳ ಗಂಜಲ, 10 ಕೆಜಿ ಸಗಣಿ, ಮತ್ತು ಒಂದ್ ಹಿಡಿ ಮುಷ್ಟಿ ಮಣ್ಣು, ಇಷ್ಟ ಹಾಕಿ ಅದನ್ನ 3 ದಿವಸ ಅಂದ್ರೆ 72 ತಾಸಿನಲ್ಲಿ ಅದು ಜೀವಾಮೃತ ರೆಡಿ ಆಗ್ಬಿಡ್ತದೆ ಸರ್. ಅದನ್ನು ಉಪಯೋಗ ಮಾಡ್ತೀವಿ ನಾವು. ಮತ್ತೆ ಎರೆ ಗೊಬ್ಬರ, ತಿಪ್ಪೆ ಗೊಬ್ಬರ? ಎರೆ ಗೊಬ್ಬರ ಆಯ್ತು ಸರ್. ನಮ್ದು ದೇಶಿ ಆಕಳ ಅದಾವ ಸರ್, ನಾವು ಕಿಲಾರಿ ಕಿಲಾರಿ ಜೊತೆ ಆಕಳ ಅದಾವ, ಅದರದ್ದು ಎರೆ ಗೊಬ್ಬರ ಮಾಡಿಬಿಡ್ತೇವೆ ಸರ್. ತಿಪ್ಪೆ ಗೊಬ್ಬರ ಅಂತ ಅದೇ ನಮ್ದು ವರ್ಮ್ಸ್ ಬಿಟ್ಟಿವಿ, ಅದೇ ಎರೆ ಗೊಬ್ಬರ ಆಗ್ಬಿಡ್ತದೆ. ಸುಮಾರು ಒಂದ್ 2 ಲೋಡ್ ಎರೆ ಗೊಬ್ಬರ ಆಗ್ತದೆ ನಮ್ದು ಇಯರ್ಲಿ. ಮತ್ತೆ ಮಲ್ಚಿಂಗ್ ಮಾಡ್ತೀವಿ? ಮಲ್ಚಿಂಗ್ ಮಾಡ್ತೀವಿ ಸರ್. ಇವೆಲ್ಲ ಹಾಕಿ ಅದನ್ನೇ ಅಲ್ಲೇ ಮಲ್ಚಿಂಗ್ ಮಾಡಿಬಿಡ್ತೇವೆ ನಾವು. ಅದನ್ನ ಸುಡೋದಿಲ್ಲ, ಯಾವುದೋ ಕಸ ಕಡ್ಡಿ ಯಾವುದು ಸುಡೋದಿಲ್ಲ. ಮೆಕ್ಕೆಜೋಳದ ಕಸ ಆಗ್ಲಿ, ಇವೆಲ್ಲ ನಮ್ದು ಈ ಹುಲ್ಲ ಯಾವುದೋ ಇದ್ರು ಅದನ್ನ ಗೂಡ್ ಹಾಕಿ ಅಲ್ಲಿ ಮಲ್ಚಿಂಗ್ ಮಾಡ್ತೀವಿ. ಅಕಸ್ಮಾತ್ ಅಂತ ಅದೇನೋ ಪ್ರಸಂಗ ಬಂದ್ರೆ ಅದನ್ನ ಮತ್ತೆ ತಂದು ನಮ್ದು ತಿಪ್ಪೆ ಗುಂಡಿಗೆ ಹಾಕ್ತೀವಿ. ಈ ತಿಂಗಳ ಬೆಳೆ ಇರ್ತಾವಲ್ಲ, 3 ತಿಂಗಳ 4 ತಿಂಗಳ ಬೆಳೆಗಳು, ಅವುಗಳಿಗೂ ಕೂಡ ಇಷ್ಟೇ ಸಾವಯವ ಪದ್ಧತಿಯನ್ನ ಅಳವಡಿಸಿದ್ರೆ ಸಾಕ? ಹೌದು ಸರ್. ನಾನು ಚೆನ್ನಾಗಿ ಬಂದೆ ಸರ್ ರಿಪೋರ್ಟ್ ನಮ್ದು ಹೋದ್ಸಲ ನಾನು ಸುಮಾರು ಒಂದು ಕಾಲು ಕೆಜಿ ಇದು ಹಾಕಿದ್ದೆ ಸರ್ ನೆಲಗಡಲೆ 60-70 ಕೆಜಿ ನೆಲಗಡಲೆ ಆಯ್ತು ಸರ್ ಅಲ್ಲಿಂದ ಗೋಧಿ ಹಾಕಿದ್ರೆ ಅದು ಒಂದು 3 ಗುಂಟೆ ಸರ್ ಮೂರು ಗುಂಟೆದಲ್ಲಿ ಅಲ್ಲಿಂದ ನಮ್ ಚೆನ್ನಂಗಿ ಹಾಕಿದ್ದೆ ಕಡ್ಲಿ ಹಾಕಿದ್ದೆ ಕಡ್ಲಿ 1 ಕೆಜಿ ಕಡ್ಲಿ ಹಾಕಿದ್ದೆ ಸರ್ ಅದು ನಂಗ ಧಾರವಾಡದಿಂದ ಬೀಜ ತಗೊಂಡ್ ಬಂದೆ 2 ತರದ ಬೀಜ ಸಿಕ್ತು ಅವ್ರ ಒಂದಿಗೆ ಒಂದ್ ಬಕೆಟ್ ಕೊಟ್ರು ಒಂದ್ ಶಾಂಪಲ್ ಆಗಿ ಇದನ್ನ ಕಡೆಗೆ ಹಾಕ್ಪಾ ಅಂತೇಳಿ ಅವ್ರು ಕೊಟ್ಟಿದ್ದಕ್ಕ ಸ್ವಲ್ಪ ಇದು ನಂಜು ರೋಗ ಬಂತು ಸರ್ ಲೋಕಲ್ ಧಾರವಾಡದ ಬೀಜಕ್ಕೆ ಅದು ಗುಜರಾತದ ಒಂದ್ ಕಂಪ್ನಿ ಬೀಜ ಆಯ್ತು ಸರ್ ಅದನ್ನ ಯಾವಾಗ ಹಾಕಿದೆ ಅಂದ್ರೆ ನಮ್ದು ಹೋಳಿ ಹುಣ್ಣಿ ಆಯ್ತು ನೋಡ್ರಿ ಸರ್ ಹೋಳಿ ಹುಣ್ಣಿ ಆಯ್ತು ನೆಕ್ಸ್ಟ್ ಮಂತ್ ಹಾಕಿದ್ದೆ ನೆಕ್ಸ್ಟ್ ಡೇನ ಹಾಕಿದ್ದೆ ಆದ್ರೆ ಚೆನ್ನಾಗಿ ಬಂದ್ ಸರ್ 1 ಕೆಜಿ ಹೆಸರಿಗೆ ಅದ್ ಹೆಸರು ಸರ್ 50 ಕೆಜಿ ಹೆಸರು ಆಯ್ತು ಸರ್ ಇನ್ನು ಸಿಕ್ಕಾಪಟ್ಟೆ ಕಾಯಿ ಇತ್ತು ಆದ್ರೆ ಮಳೆಗಾಲ ಬಂದ ಕೂಡ ನಾ ಮಲ್ಚಿಂಗ್ ಮಾಡಿಬಿಟ್ಟೆ ಅದನ್ನು ಕಾಯಿ ಬಿಡಿಸಿ ನಾನು ಇದು ಮಾಡಿದೆ 50 ಕೆಜಿ ಸಿಕ್ಕಿತ್ತು ಸರ್ ಹಾಗಾಗಿ ಈ ರೀತಿ ಪ್ರಯೋಗಗಳನ್ನ ಮಾಡೋದ್ರಿಂದ ಗುಂಟೆದಲ್ಲಿ ಕೂಡ ನಾವು ಎಷ್ಟು ಕ್ವಿಂಟಲ್ ಗಡ್ಡೆ ತೆಗಿಬಹುದು ಸರ್ ತೆಗಿಬಹುದು ಸರ್ ಮತ್ತೇನೈತೆ ಸರ್ ಈ ಸಲ ನಮ್ಗೆ ಮಳಿ ಹೆಚ್ಚಾಗಿದ್ರಿಂದ ನಮ್ಗೆ ಈ ಸಲ ಮತ್ತೆ ಎಣ್ಣೆ ನಾವು ಮಳೆ ಸರ್ ಈ ಟೆಫ್ ಹಾಕಿದ್ದೀನಿ ಟೆಫ್ ಬಿತ್ತದೆ ಟೆಫ್ ಬೆಳೆ ಚೆನ್ನಾಗಿ ಬಂತು ಕೊಯ್ಲಿಕ್ಕಾಗಲಿಲ್ಲ ಸಿಕ್ಕಾಪಟ್ಟಿ ಮಳೆ ಆಯ್ತು ಅಲ್ಲಿಂದ ನಮ್ದು ಫಾಕ್ಸ್ ಟೈಲ್ ಅಂದ್ರೆ ನವಣೆ ನವಣೆ ನಮ್ ಇಲಾಖೆಯಿಂದ ಬೀಜ ಕೊಟ್ಟಿದ್ರು ಅದು ಚೆನ್ನಾಗಿ ಬಂತು ಕರೆ ಅದನ್ನ ನಮ್ಗೆ ಕೊಯ್ಲು ಮಾಡ್ಲಿಕ್ಕೆ ಆಗ್ಲಿಲ್ಲ ಟೆಫ್ ಅದಕ್ಕೆ ಆಹಾರ ಸರ್ ಅದು ಅದು ಇಥೋಫಿಯಾ ಮೂಲದ್ದು ಸರ್ ಅದು ಟೆಫ್ ಇಥೋಫಿಯಾ ಮೂಲದ್ದು ಅದು ನಮ್ದು ಆಹಾರಕ್ಕೆ ಬಳಸ್ತಾರೆ ಸೂಪರ್ ಫುಡ್ ಅದು ಅದರಲ್ಲಿ ನಮ್ದು ಈ ತರಕಾರಿಯಿಂದ ತಿಂದಾಗ ಏನು ಖನಿಜಾಂಶ ಸಿಗ್ತಾವಲ್ಲ ಆ ಎಲ್ಲ ಖನಿಜಾಂಶ ಅದಾವ ಸರ್ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಮತ್ತು ನಮ್ದು ಇದು ಫೈಬರ್ ಎಲ್ಲ ಕಂಟೆಂಟ್ ಅದೇ ಅದರಲ್ಲಿ ನೀವು ಅದನ್ನು ಉಪಯೋಗಿಸಿರಿ ಇಲ್ಲ ಸರ್ ಇದೇ ಸಲ ತೆಗೆದಿದ್ದೆ ಈಗ ಹಾಕಿದೇನೆ ಸುಮ್ಮನೆ ಒಂದು 10 ಕೆಜಿ ಸಿಗ್ಬೋದು ನಮ್ಗೆ ಹೋದ ಸಲ ಕೊಟ್ಬಿಟ್ಟೆ ಅದನ್ನ ಶಂಪಲ್ ಆಗಿ ಈಗ ಮತ್ತೆ ಮಾರ್ಕೆಟ್ ಐತೆ ಸರ್ ಅದ್ರ ನಮ್ಗೆ ಇದು ಬಿತ್ತನೆ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ಮಳೆ ಸಮಸ್ಯೆ ಜಾಸ್ತಿ ಆಗೈತೆ ಸರ್ ಹೌದ್ ಸರ್ ಒಂದ್ಸರಿ ನಾವು ಅದನ್ನ ಹೋಳಿಗೆ ಮಾಡಿ ತಿನ್ಬೇಕು ಕಡುಬು ಮಾಡಿ ತಿನ್ಬೇಕು ಚಪಾತಿ ಮಾಡಿ ತಿನ್ಬೇಕು ಅಥವಾ ಚಪಾತಿ ಒಳಗೆ ಪಲ್ಯ ಮಾಡಿ ತಿನ್ಬೇಕು ಏನ್ ಮಾಡೋದದು ಸರ್ ಅದು ದೋಸೆ ಮಾಡಬಹುದು ಸರ್ ಅಲ್ಲಿಂದ ನಾವು ಏನು ಇದರದ ಉಪ್ಪಿಟ್ಟು ಮಾಡ್ತೀವಲ್ಲ ನಾವು ಏನೂ ಮಾಡಬಹುದು ಸರ್ ನಮ್ಮ ಮಿಲೆಟ್ ನಿಂದ ಏನು ಮಾಡ್ಕೊಂಡ್ರೆ ಸೇಮ್ ಅದೆಲ್ಲ ಮಾಡಬಹುದು ಇಂಜಿರಾ ಅಂತ ರೆಸಿಪಿ ಸರ್ ಇಥೋಫಿಯಾದಲ್ಲಿ ಇಂಜಿರಾ ಅಂತ ಒಂದು ಸ್ಪೆಸಿಫಿಕ್ ರೆಸಿಪಿ ಇದೆ ಸರ್ ಅದನ್ನು ಒಂಥರ 3 ದಿವಸ ನೆನೆ ಹಾಕಿ ಹದ ಬರಿಸಿ ದೋಸಾ ಟೈಪ್ ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ಇವು ಫುಡ್ಗಳು ಅದಾವಲ್ರಿ ನಮ್ಮ ಸಾವಯವ ಮಳಿಗೆಗಳು ಸಿಟಿಯಲ್ಲಿ ಬಿಗ್ ಸಿಟಿಯಲ್ಲಿ ಅಲ್ಲಿ ಸಿಗ್ತಾವ ಸರ್ ನಮ್ಮ ಬ್ರದರ್ ಒಬ್ರು ಅಮೇರಿಕಾಕದಾರ ಅವ್ರು ತೋರಿಸ್ದೆ ನಾನು ಮಾಡಿದ್ದೆ ನಮ್ಮ ಕಾಕನ ಮಗ ಅವರು ಅಂದ್ರೆ ಏನ ಇಂಜಿರಾ ತಿಂದೇನಿ ಅಂತೇಳಿ ಒಂದು ಹೋಟೆಲ್ದೊಳಗೆ ಆತರ ಈಗ ಆ ಬೆಳೆಯನ್ನು ಬೆಳಿಬೇಕಾಗಿತ್ತು ಅಂದ್ರೆ ಅದ್ರ ಹೊರಗಿಂದ ಬಂದಂತ ಬೆಳೆ ಅದು ಇಲ್ಲಿ ಸಾವಯವ ಪದ್ಧತಿಗೆ ಇಲ್ಲಿ ಮಣ್ಣಿಗೆ ಇಲ್ಲಿ ಹವಾಗುಣಕ್ಕೆ ಹೊಂದ್ಕೊಳ್ತಲ್ಲ ಸರ್ ಅದು ಬರಗಾಲದ ಬೆಳೆ ಸರ್ ಕಡಿಮೆ ನೀರೊಳಗೆ ಬರ್ತದೆ ಕಡಿಮೆ ಖರ್ಚಿನೊಳಗೆ ಬರ್ತದೆ ಇದು ಟೆಫ್ ಬಿಸಿಲಿಗೂ ಬರ್ತದೆ ಸರ್ ನಮ್ಮ 40°C ಉಷ್ಣತೆ ಇದ್ರೂ ಬರ್ತದೆ ಚಿಯಾ ಮಾತ್ರ ಅದಕ್ಕೆ ತಂಪು ಹವಾಮಾನ ಬೇಕು ಸರ್ 36° ದಾಟಬಾರದು ಅದಕ್ಕೆ ಅದು ಅಕ್ಟೋಬರ್ ನಿಂದ ಫೆಬ್ರವರಿ ಒಳಗೆ ಬೆಳೆ ಬರಬೇಕು ಸರ್ ಆದ್ರೆ 90 ದಿವಸದ ಬೆಳೆ ಸರ್ ಇವು ಕೇವಲ 90 ದಿವಸದ ಬೆಳೆ ಈಗ ಅದನ್ನ ತಗೊಂಡು ನಮ್ಮ ದೇಶದೊಳಗೂ ಉಪಯೋಗ ಮಾಡ್ತಾ ಇದಾರೆ ಅಥವಾ ಮತ್ತೆ ಬೇರೆ ದೇಶಕ್ಕೆ ಕಳಿಸ್ತಾರೆ ಸರ್ ಕೆಲವೊಂದು ಕಂಪನಿಯವರು ನಮ್ಗೆ ಇದು ಮಾಡ್ಯಾರ ಸರ್ ಅವರು ಇಲ್ಲೇ ದೊಡ್ಡ ದೊಡ್ಡ ಮಾಲ್ದಲ್ಲಿ ಮಾಡ್ತಾರ ಅದರಿಂದ ಔಷಧ ಮಾಡ್ತಾರಂತ ಮತ್ತೆ ಫುಡ್ಗೂ ಮಾಡ್ತಾರೆ ಎಕ್ಸ್ಪೋರ್ಟ್ ಮಾಡ್ತಾರಂತ ಹೌದು ಸರ್ ಯಾಕೆ ಎಕ್ಸ್ಪೋರ್ಟ್ ನಮ್ಮ ದೇಶದೊಳಗೆ ಅದ್ರ ಬಗ್ಗೆ ಇನ್ನೂ ಪರಿಚಯ ಇಲ್ಲ ಅದು ಏನಾಗಿದೆ ಸರ್ ದುಡ್ಡು ಹೆಚ್ಚಲ್ಲ 500 ರೂಪಾಯಿ ಕೆಜಿ ಇದು ಬಡವರ ಬೆಳೆ ಶ್ರೀಮಂತರ ಆಹಾರ ಈ ನಮ್ದು ಟೆಕ್ನಿಷಿಯನ್ಸ್ ಏನದಾರಲ್ರಿ ನಮ್ದು ಟೆಕ್ಕಿಗಳು ಅವರೆಲ್ಲ ಈಗ 50,000 1 ಲಕ್ಷ ರೂಪಾಯಿ ಪಗಾರ ಇದ್ದವ್ರು ತಗೊಂಡು ತಿನ್ಬಹುದು 100 ಗ್ರಾಮ್ ಸರ್ ಅದ 130 ರೂಪಾಯಿ ಐತಿ ಕಿಡದಲ್ಲಿ ಬಾಟಲ್ಗಳು ಪ್ಯಾಕಿಂಗ್ ಮಾಡಿ ಒಂದು ಅಂದ್ರೆ ನಾನು ನೋಡಿದ್ದೇನೆ ಕೇಳಿದೆ ಮತ್ತೆ ಕಿರುಧಾನ್ಯ ಮೇಳಕ್ಕೆ ಹೋಗಿದ್ದೆ ನಾನು ಅವಾಗ ರೈತ 600 ರೂಪಾಯಿ ಕೆಜಿ ಇಟ್ಟ ಆದ್ರೆ ಅಂದ್ರೆ ಅಲ್ಲಿ 60 ರೂಪಾಯಿಗೆ 100 ಗ್ರಾಮ್ ಆದ್ರೆ ಹಂತಲ್ಲಿ ಮಳಿಗೆಗಳಲ್ಲಿ 130 ರೂಪಾಯಿ 135 ರೂಪಾಯಿಗೆ 100 ಗ್ರಾಮ್ ಬೀಜ ಪ್ಯಾಕೆಟ್ ಮಾಡಿ ಆ ತರ ಇತ್ತದು ಅದು ನಮ್ಮ ರೈತರಿಗೆ ಪೋರ್ಟ್ ಆಗೋದಿಲ್ಲ ನಾವು ಅಂಗಡಿ ಒಳಗೆ ಹೋದ್ರು ಸಾಯಂಕಾಲ ಹೋಗಿ 2 ರೂಪಾಯಿ ಕಿಲೋ ಇದ್ದಿದ್ದೆ ತರ್ಸ್ದೇವಿ ಇನ್ಕಮ್ ಇರೋದಿಲ್ಲ ಆ ತರ ನಮ್ದು ಪರಿಸ್ಥಿತಿ ಆಗ್ತದೆ ಅಂದ್ರೆ ಕೊಂಡುಕೊಳ್ಳುವ ಶಕ್ತಿ ಇಲ್ಲ ನಮ್ಮ ರೈತರಲ್ಲಿ ಸಾಮಾನ್ಯರಲ್ಲಿಲ್ಲ ಮತ್ತೆ ಇದನ್ನ ಹೆಚ್ಚಾಗಿ ಬೆಳಿಬಹುದಾ ರೈತರು ಸರ್ ಹೆಚ್ಚಾಗಿ ಬೆಳಿಬಹುದಾ ಮಾರ್ಕೆಟ್ ಅದ ಪ್ರಾಬ್ಲಮ್ ಸರ್ ಈಗ ಚಿಯಾ ಬೆಳೆ ಏನಾಗಿದೆ ಸರ್ ಈ ಸಲ ಅಲ್ಲಿ ಚಿಯಾ ಸಿಕ್ಕಾಪಟ್ಟಿ ಬೆಳೆ ಆಗಿದೆ ಇದು ಅದು ಮೆಕ್ಸಿಕೋ ಮೂಲದ್ದು ಮೆಕ್ಸಿಕೋದಲ್ಲಿ ಸಿಕ್ಕಾಪಟ್ಟಿ ಆಗಿದೆ ಅಂತ ಈ ಸಲ ಅವರು ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ತೋರಿಸ್ತಾ ಇಲ್ಲ 2 ವರ್ಷ ಆಸಕ್ತಿ ತೋರಿಸಿದ್ರು ಮಾಡಿ ಬೆಳೆಸ್ರಿ ಬೆಳೆಸ್ರಿ ಅಂತ ಹೇಳಿದ್ರು ಹೋದ ಸಲ 2,250 ರೂಪಾಯಿ ರೇಟ್ ಕೊಟ್ರು ಸರ್ ಇವರು ನಮ್ದು ರೈತ ಮಿತ್ರದವರು ಈ ಸಲ 1,500 ರೂಪಾಯಿ ಕೊಟ್ರು ಯಾಕಂದ್ರೆ 330 ಟನ್ ಮಾಲ್ ಅವ್ರ ಸ್ಟಾಕ್ ಬಿದ್ದಿದೆ ಹೋಗ್ತಾ ಇಲ್ಲ ಅಂತ. ಆ ಶಾಂತಕುಮಾರ ಒಂದು ಇದ್ರೊಳಗೆ ಆಮ್ಯಾಗ ಜನ ಎಲ್ಲ ಕೇಳಿಕತ್ರು, ಅವರು ಒಂದು ವಿಡಿಯೋ ಮಾಡಿದ್ರು ಮತ್ತೆ ಫೇಸ್ ಇದ್ರೊಳಗೆ ಯೂಟ್ಯೂಬ್ನೊಳಗೆ ಹಾಕಿದ್ರು, ಹಿಂಗಾಗಿದೆ ಈ ಸಲ ಬೆಳಿಬೇಡ್ರಿ ಅಂತೇಳಿ. ಮತ್ತೊಂದು ಯೂಟ್ಯೂಬ್ದೊಳಗೆ ಬಂದಿದ್ದು ಸರ್, ಹುಬ್ಬಳ್ಳಿ ಒಳಗೆ ಒಂದು ಕಂಪ್ನಿ ನಾವು ತಗೋತೀವಿ 1500 ರೂಪಾಯಿ ಅಂದ್ರೆ 15,000 ರೂಪಾಯಿ ಕೆಜಿ ಹಂಗೆ ತಗೋತೀವಿ ಅಂತೇಳಿ. ನಾನು 150 ರೂಪಾಯಿ ಕೆಜಿ ಹಂಗೆ ಬೀಜ ಕೊಡ್ತೀವಿ, 800 ರೂಪಾಯಿ ಕೆಜಿ ಬೀಜ ಕೊಡ್ತೀವಿ ಅಂದರೆ 150 ರೂಪಾಯಿ ಕೆಜಿ ಹಂಗೆ ತಗೋತೀವಿ ಅಂತೇಳಿ ಒಂದ್ಸಲ ಅಡ್ರೆಸ್ ಹಾಕಿದ್ರು. ಅದನ್ನು ಅದ್ರ ಬಗ್ಗೆ ವಿಚಾರ ಮಾಡಲಿಲ್ಲ, ಬೇಡ ಬೇಡ ಅಂತೇಳಿ. ಮತ್ತೆ ಈಗಾಗಲೇ ಸರ್ಕಾರದವರು ಈ ಕಿರುಧಾನ್ಯದ ಬಗ್ಗೆ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ, ಅದನ್ನ ಎಲ್ಲ ಈಗ ನಾವು ರೈತರಿಗೆ ಯಾರೋ ನಮ್ಮ ಫ್ರೆಂಡ್ ಕೇಳಿದ್ರೆ ಅದು ಬೇಡ, ನಮ್ಮ ದೇಶಿ ತಳಿನ ಬೆಳೆಯೋಣ, ನಮ್ಮ ಇವದಲ್ರಿ ನವಣೆ ಬರಗು ಸಜ್ಜೆ ಇವನ್ ಬೆಳೆಸ ಹೂದಲು ಇವನ್ ಬೆಳೆಯೋಣ ಅಂತೇಳಿ ನಾ ಈಗೆಲ್ಲ ಜನರಿಗೆ ಅದೇ ಇನ್ಸಿಸ್ಟ್ ಮಾಡಕತ್ತೀನಿ. ಅದನ್ನ ಬೆಳೆಯೋದ್ರಿಂದ ನಮ್ಗೆ ಲಾಭ ಇಲ್ಲ ಅಂತ ಹೇಳಿ ರೈತರು? ಲಾಭ ಐತೆ ಸರ್, ಅದು ಮಾರ್ಕೆಟ್ ಅದ್ರ ಬಗ್ಗೆ ಪ್ರಾಬ್ಲಮ್ ಸರ್. ಮತ್ತೊಂದು ಸರ್, ಅದ್ರದ್ದು ಏನಾಗ್ತದೆ, ಆಹಾರ ನಾವು ಯೂಸ್ ಮಾಡಬೇಕಾದ್ರೆ ನಮ್ಗೆ ಇಲ್ಲಿ ಮಿಲ್ಲಿಂಗ್ ಮಾಡ್ಲಿಕ್ಕೆ ಇದಿಲ್ಲ, ಮಿಲ್ಗಳಿಲ್ಲ ಅಕ್ಕಿ ಮಾಡಲಿಕ್ಕೆ, ಅದಕ್ಕೊಂದು ಪರ್ಫೆಕ್ಟ್ ಮಿಲ್ಗಳು ಅದಾವೆ ಸರ್. ನಮ್ಮ ಕಡೆ ಎಲ್ಲ ಮೈಸೂರು ಭಾಗದಲ್ಲಿ ಬೆಂಗಳೂರು ಭಾಗದಲ್ಲಿ ಅದಾವೆ, ಈಗ ರಾಗಿ ಕ್ಲೀನ್ ಮಾಡೋದು ಅಲ್ಲಿಂದ ಇನ್ನು ಒಣೆ ಅಕ್ಕಿ ಮಾಡೋದು ಇದೆಲ್ಲ ಸರ್, ನಮ್ಗೆ ಆಗ ಪ್ರಾಬ್ಲಮ್ ಆಗ್ತದೆ. ನಾವು ಆಹಾರ ಬಳಸ್ಬೇಕು ಸರ್, ಯಾಕಂದ್ರೆ ಈಗ ಈ ನಾವು ಈ ರೇಷನ್ ಅಕ್ಕಿ ಅಥವಾ ನಮ್ದು ಈ ಅಂಗಡಿಯೊಳಗಿನ ಅಕ್ಕಿ ತಿನ್ನೋದ್ರಿಂದ ನಮ್ಗೆಲ್ಲ ಔಷಧ ಹೊಡೆದಿದ್ದು ಅಕ್ಕಿಯಿಂದ ನಮ್ಗೆ ರೋಗ ಬರ್ತಾ ಇದಾವೆ, ಬಿ ಪಿ ಶುಗರು ಇವೆಲ್ಲ, ಮತ್ತು ಫೈಬರ್ ಕಂಟೆಂಟ್ ಇಲ್ಲ, ಅದರಿಂದ ಜನರಿಗೆ ತ್ರಾಸಾಗ್ತದೆ. ಅದ್ರಾಗೆಲ್ಲ ಫೈಬರ್ ಕಂಟೆಂಟು ಅಂದರೆ ನಾರಿನಂಶ ಇರೋದ್ರಿಂದ ನಮ್ಮ ಶರೀರಕ್ಕೆ ಆಹಾರ ಪಚನ ಆಗ್ತದೆ, ಎಲ್ಲ ಆಗ್ತದೆ. ಅದಕ್ಕಾಗಿ ಸರ್ಕಾರನೂ ಇಷ್ಟೆಲ್ಲ ಬೆಳೆ ರೈತರಿಗೆ ಪ್ರೋತ್ಸಾಹನ ಕೊಡ್ಲಿಕ್ಕತ್ತದೆ. 1 ಹೆಕ್ಟರ್ಗೆ 10,000 ರೂಪಾಯಿ, 2 ಹೆಕ್ಟರ್ ಲಿಮಿಟ್ ಮಾಡಿದೆ ಸರ್ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ. 1 ಹೆಕ್ಟರ್ಗೆ 10,000 ರೂಪಾಯಿ, 2 ಹೆಕ್ಟರ್ ಲಿಮಿಟ್ ಮಾಡಿ, ಒಬ್ಬ ರೈತ 2 ಹೆಕ್ಟರ್ ಮಟ್ಟ ಬೆಳಿಬಹುದು, ಪ್ರೋತ್ಸಾಹನ ಕೊಡ್ತಾ ಇದೆ. ಅದನ್ನ ಯಾಕೆ ನಾವು ಮಾಡಬಾರ್ದು, ಉಪಯೋಗ ಪಡಿಸ್ಕೋಬಾರ್ದು ಸರ್ಕಾರದ ಯೋಜನೆ ಅಂತೇಳಿ ಈಗ ನಮ್ಗೆ ವಿಚಾರ ಸರ್. ಈಗ ಹೈ ಡೆನ್ಸಿಟಿ ಮಾವು ಬೆಳೀತಾ ಇದ್ದೀನಿ ಅಂದ್ರೆ ಸರ್, ಅದು ಎಷ್ಟು ಅಂತರದಲ್ಲಿ ಮತ್ತೆ ಯಾಕೆ ಹಂಗೆ? ಸರ್, ನಾವು 12x12 ಹಾಕಿದ್ದೀವಿ ಸರ್. ಅಂದ್ರೆ ಏನಾಗಿದೆ ಸರ್, ನಾವು ಈ ನಮ್ದು ಮೊದಲಿನ ಮಾಮೂಲಿ ಪದ್ಧತಿ ಒಳಗೆ ಗಿಡ ಬೆಳೆದಾಗ, ನಮ್ದು ಸಾಂಪ್ರದಾಯಿಕ ಪದ್ಧತಿ ಒಳಗೆ ಮಾಮೂಲಿ ಅಂದ್ರೆ ಸರ್, ಸಾಂಪ್ರದಾಯಿಕ ಪದ್ಧತಿ ಬೆಳೆದಾಗ ಗಿಡ ದೊಡ್ಡದಾಗ್ತದೆ, ಗಿಡ ಆಮ್ಯಾಗ ಅದಕ್ಕೆ ನಾವು ಕಾಯಿ ಕ್ವಾಲಿಟಿ ಕಂಟ್ರೋಲ್ ಆಗೋದಿಲ್ಲ, ಔಷಧ ಹೊಡ್ಲಿಕ್ಕೆ ಆಗೋದಿಲ್ಲ ದೊಡ್ಡ ಗಿಡ ಆದಾಗ, ಮತ್ತು ಮಳೆಗಾಳಿಗೆ ಗಿಡ ಅಲ್ಲಿ ಅಳಗಾಡಿ ತೊಂಗಿಯಿಂದ ಕಾಯಿ ಉದುರ್ತಾವೆ. ಇದಕ್ಕೆ ನಾವು ಸೇಪ್ ಕೊಟ್ಟು ಅಷ್ಟೇ ಒಂದು ಇದು ಮಾಡಿರ್ತೀವಿ. ಅವಾಗ ಗಿಡಕ್ಕೆ ಈ ಕೊಂಬೆ ಗಟ್ಟಿ ಕೊಂಬೆ ಇರ್ತಾವ ಸರ್, ಅದಕ್ಕೆ ಇವು ಬರ್ತಾವೆ, ಹೂವ ಬಂದು ಕಾಯಿ ಇಡ್ತಾವೆ, ಉದುರಿ ಬಿಡೋ ಚಾನ್ಸಸ್ ಇಲ್ಲ, ಸೈಜ್ ಬರ್ತದೆ, ಕ್ವಾಲಿಟಿ ಬರ್ತದೆ, ಗುಣಮಟ್ಟದ ಕಾಯಿ ಬರ್ತಾವೆ, ಅದ್ರಿಂದ ರೇಟು ಸಿಗ್ತದೆ ಸರ್ ನಮಗೆ ಹೈ ಡೆನ್ಸಿಟಿ. ಹೌದು ಸರ್. ಎಷ್ಟು ವರ್ಷ ತನಕ ಹೈ ಡೆನ್ಸಿಟಿ ಮೇಂಟೈನ್ ಮಾಡಬಹುದು ಸರ್? ಈಗ ನಮ್ದು ಹಾಕಿ 3 ವರ್ಷ ಆಗಿದೆ, ಈ ವರ್ಷ ಹೂವು ಬರಬಹುದು, ಇವಾಗ 4ನೇ ವರ್ಷಕ್ಕೆ. ಅದು ಸ್ವಲ್ಪ ಹೋದ ವರ್ಷ ನೀರು ಸ್ವಲ್ಪ ಕಡಿಮೆ ಆಯ್ತು ನಮಗೆಲ್ಲ, ಹೋದ ವರ್ಷ ಬರ್ಬೋದಾಗಿತ್ತು. ಆದ್ರೆ ಅವರು 15 ವರ್ಷ ಮಟ ಅಂತಾರೆ ಸರ್ ಅದರ ಆಯುಷ್ಯ, ಅಂದ್ರೆ ನಾವು ಈಗ ಅನುಭವ ಇಲ್ಲ, ಈಗ ನಾವು ಹೊಸದಾಗಿ ಬೆಳಿ ಮಾಡಿದೀವಲ್ಲ, ಅದು 15 ವರ್ಷ ಮಟ ನಮ್ಗೆ ಬರ್ತದೆ ಅಂತಾರ. 15 ವರ್ಷ ಆದ್ಮೇಲೆ ಒಂದು ಗಿಡ ತೆಗಿಬೇಕು ಸರ್, ಮತ್ತೆ ಅದನ್ನ ನಡ್ಕಿನ ಲೈನ್ ಹಾಕೋದು, ಈ ಲೈನ್ ತೆಗೆದು ಬಿಡೋದು. 12 ಫೂಟಿನ ಸಾಲು, 14 ಫೂಟಿನ ಸಾಲು ಮಾಡಿರ್ತೇವೆ ಸರ್. ಅವಾಗ ಈ ನಡ್ಕಿನ ಫೂಟಿನ ಸಾಲಿಗೆ ಹಾಕೋದು, ನಡ್ಕಿನ ಲೈನ್ಗೆ 2 ವರ್ಷ ನಂತರ ಈ ನಡ್ಕಿನ ಗಿಡ ತೆಗೆದು ಬಿಡೋದು, ಮತ್ತೆ ಅಲ್ಲಿ ಅದನ್ನೇ ಅದನ್ನೇ ನಾವು ತೋಟ ಬೆಳೆಸ್ಕೋಬಹುದು. ಈಗ ಹೈ ಡೆನ್ಸಿಟಿ ಅಂತ ಹೇಳ್ತೀವಲ್ಲ, ಒಂದು ಗಿಡ ಬಿಟ್ಟು ಒಂದು ಗಿಡ, ಒಂದು ಗಿಡ ಬಿಟ್ಟು ಒಂದು ಗಿಡ, ಅದನ್ನೇ ತೆಗೆದ್ರೆ ಹೇಗಿರುತ್ತೆ? 15 ವರ್ಷ ಆಯ್ತು, ಅದು ಒಂದ್ ಸ್ವಲ್ಪ ಜಾಗ ಬಯಸುತ್ತೆ, ಹೆಚ್ಚು ಎತ್ತರವಾಗಿ. ನಾವು ಶೇಪ್ ಕೊಡ್ತೇವೆ, ಕಟ್ ಮಾಡಿಬಿಡ್ತೀವಿ, ಅದಕ್ಕೆ ಬೆಳೆಸ ಬೆಳೆಯಕ್ಕೆ ಕೊಡೋದಿಲ್ಲ, ಒಂದ್ ಹಂತಕ್ಕೆ ತಗೊಂಡ್ಬರ್ತೇವೆ ಸರ್, ಮತ್ತೆ ಅದೊಂದ್ ಶೇಪ್ ಕೊಟ್ಬಿಡ್ತೀವಿ. ಇಳುವರಿಗೆ ಏನ್ ತೊಂದರೆ ಆಗಲ್ಲ? ಇಳುವರಿಗೆ ಅಂತಂದ್ರೆ ಏನು ಸರ್, ಗಿಡ ಹೆಚ್ಚು ಬರೋದ್ರಿಂದ ಒಂದ್ ಎಕರೆಗೆ ನೋಡ್ರಿ, ಈಗ ಸುಮಾರು ನಾವು 12x12 ಹಸಿದಾಗ 300 ಗಿಡ ಬರ್ತಾವ ಸರ್. 300 ಗಿಡ ಅಂತಂದ್ರೆ ಒಂದ್ ಗಿಡಕ್ಕೆ 5 ಕೆಜಿ ಬಂದ್ರು 3 ಇಲ್ಲಿ 15 ಕ್ವಿಂಟಲ್ ಆಯ್ತಲ್ಲ, 15 ಕ್ವಿಂಟಲ್ ಅಂದ್ರೆ ನಮ್ಗೆ ಅದು ಕ್ವಾಲಿಟಿ ಬರೋದ್ರಿಂದ ಅದ್ 40 ರೂಪಾಯಿ ಕೆಜಿ 50 ರೂಪಾಯಿ ಕೆಜಿ ಹೋಗ್ತದ. ಈಗ ನಾವು ಇದೆಲ್ಲ ನೋಡಿದ್ರೆ ಸರ್, ಇದಕ್ಕೆ ಹೋಗಿದ್ದು ಸರ್ ಬಿದರಲ್ಲಿ, DS ಕುದುರೆ ಅಂತೇಳಿ ಒಂದೊಬ್ರು 40 ಎಕರೆ ಪ್ಲಾಟ್ ಐತೆ ಸರ್, ಅದನ್ನ ನೋಡ್ಕೊಂಡು ಬಂದ ನಾವು ಅಂದ್ರೆ ಎದುರು ಟಿವಿ ಒಳಗೆ ಬಂದಿದ್ ನೋಡ್ಕೊಂಡು ಅಲ್ಲಿ ಸ್ವತಃ ಹೋಗಿ ನೋಡಿ ಬಂದ್ವಿ. ಅವ್ರು ಅದನ್ನ ರೂಟ್ ಶೆಡ್ ಮಾಡ್ಯಾರ, ಜನರಿಗೆ ಟ್ರೈನಿಂಗ್ ಕೊಡ್ತಾರ, ಯುವಕರಿಗೆಲ್ಲ ಮತ್ತೆ ಜನರ ಕೃಷಿಯಿಂದ ಪರ್ಚೇಜ್ ಮಾಡ್ತಾರ. 80 ರೂಪಾಯಿ ಕೆಜಿ ಮಾಡ್ತಾರಂತ ಅವರು, 80 ರೂಪಾಯಿ ಕೆಜಿ ಅಂತ. ಆ ಲೆಕ್ಕ ಹೋದಾಗ ನಮ್ಗೆ ಪ್ರಾಫಿಟ್ ಆಗ್ತದಲ್ಲ. ಹ್ಮ್, ಮತ್ತೆ ಸಾವಯವದಲ್ಲಿ ಇರೋದ್ರಿಂದ ನಮ್ಗೆ ಮಾರ್ಕೆಟು ಸಿಗ್ತದೆ ಸರ್, ಜನನೂ ನಮ್ಮ ಕೃಷಿ ಬಂದು ಹೋಯ್ತಾರ. ಈಗ ಏನ್ ಮಾಡ್ತೀರಿ, ರೈತರೆಲ್ಲ ಏನ್ ಮಾಡ್ತಾರ, ಹಸಿಕಾಯಿ ಬಡದ್ಕೆ 20 ರೂಪಾಯಿನೋ 18 ರೂಪಾಯಿನೋ ಕೆಜಿ ಕೊಟ್ಟು ಬಿಡ್ತಾರ. ನಾವ್ ಇದನ್ನ ಕ್ವಾಲಿಟಿ ಮಾಡಿ ಕೊಟ್ಟಬಿಡೋದ್ರೆ ನಮ್ಮ ಕೃಷಿಯಿಂದ ಸಿಸ್ಟಮ್ಯಾಟಿಕ್ ಆಗಿ ನಾವು ಅದನ್ನ ಬೆಳೆಸೋದ್ರಿಂದ ನಮ್ಗೆ ಇದರದು ಮಾರ್ಕೆಟ್ನು ಪ್ರಾಬ್ಲಮ್ ಆಗೋದಿಲ್ಲ ಸರ್. ಅಂತರ ಇಟ್ಟು ಬೆಳೆಸಿದಾಗ ಮತ್ತು ಹೈ ಡೆನ್ಸಿಟಿ ಇಟ್ಟು ಬೆಳೆಸಿದಾಗ ಎಷ್ಟು ಲಾಭದಲ್ಲಿ ವ್ಯತ್ಯಾಸ ಆಗಬಹುದು ಸರ್? ಇನ್ನು ನಮ್ಗೆ ಅದ್ರ ಬಗ್ಗೆ ಅಂದ್ರೆ ಈ ಬೆಳೆ ನಮ್ಗೆ ಇದರ ತಗೊಂಡಿಲ್ಲ, ನಾವು ಈಗ ಜಸ್ಟ್ 3 ವರ್ಷ ಚಾಲು ಮಾಡಿದೀವಿ, 3 ವರ್ಷ ಆಯ್ತು. ಬೇರೆ ರೈತರ ಅನುಭವದ ಬಗ್ಗೆ ಹೇಳಿದ್ರೆ ರೈತರ ಅನುಭವ ಹೇಳಿದ್ರೆ ಇದ್ರ ಹೆಚ್ಚು ಲಾಭ ಬರ್ತೈತಂತಾರೆ ಸರ್. ಅವ್ರ ನಾದೇ ಡಿ ಎಸ್ ಕುದುರೆ ಅವ್ರ ಕಡೆ ಹೋಗಿದ್ನಲ್ಲ ಸರ್, ಅವ್ರ ಕಡೆನೂ ಹೋಗಿದ್ದೆ, ಅವ್ರ ಕಡೆ ಹೋಗ್ಕೊಂಡು ಅವರೆಲ್ಲ ಚಂದಾಗಿ ಎಲ್ಲ ಹೇಳಿದ್ರು ನಮ್ಗೆ. ಹೆಚ್ಚಂದ್ರೆ ತೀರ ಡಬಲ್ ಅಲ್ಲ, ಡಬಲ್ ಅಲ್ಲ ಸರ್, ಒಂದೂವರೆ ಪಟ್ಟು, ಒಂದೊಂದೂವರೆ ಪಟ್ಟು ಲಾಭ ಬರ್ತದೆ. ಅಂದ್ರೆ ಸರ್ ಗಾಳಿ ಬೆಳಿಗ್ಗೆ ಉದುರೋದಿಲ್ಲ ಸರ್, ಅದು ಗಿಡ ಗಾಳಿಗೆ ಉದುರ್ತದೆ, ಮಳೆ ಆಯ್ತು, ಅನೇಕಲ್ ಆಯ್ತು, ಹೋಗ್ತು, ಹಿಂಗೆಲ್ಲ ಆಗ್ತದಲ್ಲ, ಅದಷ್ಟು ಗಾಳಿಯಾಗಿ ಉದುರೋದಿಲ್ಲ. ಮತ್ತೆ ಕ್ವಾಲಿಟಿ ಬರೋದ್ರೆ ರೇಟ್ ಡಬಲ್ ಬರ್ತದೆ. ಅದು ಇಳುವರಿ ಕಡಿಮೆ ಬಂದ್ರು ನಮ್ಗೆ ಮಾರ್ಕೆಟ್ ನಲ್ಲಿ ಲಾಭ ಹೆಚ್ಚಾಗ್ತದೆ, ನುಕ್ಸಾನ್ ಆಗೋದು ಕಡಿಮೆ ಸರ್. ಹೌದು ಸರ್. ಈ ಸಮಗ್ರ ಕೃಷಿ ಅಂದ ತಕ್ಷಣ ಆದಾಯದ ಮೂಲಗಳು ಹೆಚ್ಚಾಗಬೇಕು ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಪರಿಪೂರ್ಣ ಆಗಬೇಕು, ಎರಡು ಉದ್ದೇಶ ಇರುತ್ತೆ. ಹಾಗಾಗಿ ಆದಾಯದ ಮೂಲ ಅಂದ್ರೆ ಹೈನುಗಾರಿಕೆ, ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಇಂಥವೆಲ್ಲನೂ ಕೂಡ ಜೊತೆಗಳು ಮಾಡ್ತೀವಿ ಸರ್. ಅಲ್ಲ, ಈಗ ನಮ್ದು ಕೃಷಿ ಹೊಂಡ ಆಯ್ತು ಸರ್, ಅದ್ರೊಳಗೆ ಮೀನು ಮರಿ ಬಿಟ್ಟೆವು ಸರ್. ಅಂದ್ರೆ ನಮ್ಗೆ ಹೆಚ್ಚು ಲಾಭ ಅಂತಲ್ಲ, ಎಲ್ಲಾ ಮೂಲದಿಂದ ಸ್ವಲ್ಪ ಸ್ವಲ್ಪ ಲಾಭ ಬಂದ್ರು ಕೂಡಿ ಬರ್ತದೆ. ನಾ ಏಕ ಬೆಳೆ ಪದ್ಧತಿ ಮಾಡಿದಾಗ ಒಂದೇನೋ ರೇಟ್ ಬಿತ್ತು, ಬೆಳೆ ಹಾಳಾಯ್ತು, ಒಂದ್ ಬೆಳೆ ಹಾಳಾದ್ರು ಮತ್ತೊಂದು ಹಿಂದಿನ ಬೆಳೆ ಬರ್ತದೆ, ಇದು ಹಾನಿಯೊಳಗಾಗೋದಿಲ್ಲ. ಎವರೇಜ್ ನಮ್ಗೆ ನಮ್ದೇನು ಇಳುವರಿ ವರ್ಷಕ್ಕೆ ಬರಬೇಕಾಗ್ತದೆ, ನಮ್ದು 2 ಲಕ್ಷ 3 ಲಕ್ಷ ಇಳುವರಿ ಬರ್ತದೆ. ಅದು ಒಂದ್ ಲಕ್ಷ ಕಡಿಮೆ ಆಗ್ಬಹುದು, ಆದ್ರೆ 2 ಲಕ್ಷದ ನಿಕ್ಕಿ ಗ್ಯಾರಂಟಿ ಬರ್ತದೆ. ಈಗ ನಾವು ಏಕ ಬೆಳೆ ಮಾಡಿದಾಗ ನಮ್ದು 10 ಎಕರೆಗೆ ಗೊಂಜಾಳ ಹಾಕಿದ್ವಿ ನಾವು, 20 ಕ್ವಿಂಟಲ್ ಅಂತ ಬರ್ತದೆ, 200 ಕ್ವಿಂಟಲ್ ಆಗ್ತದೆ ಅಂತಂದಾಗ ಈ ವರ್ಷದ ಹಂಗಾಮಕ್ಕೆ 5 ಕ್ವಿಂಟಲ್ ಬರ್ತಾ ಇಲ್ಲ. ಈ ತರ ಆಗೋದಿಲ್ಲ. ಅದೇ ಬೆಳೆ ಹಿಂದೆ ಮುಂದೆ ಬಂದಾಗ, ಆ ಗಾಳಿ ಮಳೆ ಹೊಡ್ತಾ ಸ್ವಲ್ಪ ಹಿಂದೆ ಮುಂದೆ ಆದಾಗ ನಮ್ಗೆ ನಿಶ್ಚಿತ ಒಂದು ಇಳುವರಿ ಇರ್ತದೆ, ಅಂದ್ರೆ ಆದಾಯ ಇರ್ತದೆ ಸರ್. ಇಳುವರಿ ಎಲ್ಲ ಆದಾಯ ಇರ್ತದೆ. ಆ ಯಾವುದೋ ಒಂದು ಬೆಳೆ ಫೇಲ್ ಆದ್ರೂ ಒಂದು ಬೆಳೆಯಿಂದ ಇರ್ತದೆ. ಮತ್ತೆ ಸರ್ ನೀವು ಹೇಳದಂಗೆ ನಮ್ದು ಹೈನುಗಾರಿಕೆ ಇರ್ಬೋದು, ಈ ಕೋಳಿ ಸಾಕಣೆ, ಕುರಿ ಸಾಕಾಣಿಕೆ, ಇವನ್ ನಮ್ ಪೂರಕ ಕೃಷಿ ಐತಲ್ಲ, ಇದರಿಂದ ನಮ್ಗೆ ಲಾಭ ಆಗ್ತದೆ. ಇಲ್ಲ ಸರ್, ಅಂದ್ರೆ ಹೈನುಗಾರಿಕೆ ಅಂದ್ರೆ ದೇಶೀಯ ಆಕಳ ಅದಾವ. ಈಗ ಮುಂದೆ ನಾವು ಏನು ಗಿಡ ಹಚ್ಚಿದೇವಲ್ಲ ಸರ್, ಅವ್ ಸ್ವಲ್ಪ ಗಿಡ ದೊಡ್ಡವಾಗಬೇಕು ಅಂತ ಹೇಳಿ ಬಿಟ್ಟೇವ. ಅದ್ರೊಳಗೆ ನಾವು ಕುರಿ ಕೋಳಿ ಸಾಕಬೇಕು ಅನ್ನೋ ವಿಚಾರ ಐತಿ. ಅಂದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಬೇಕು, ಮತ್ತೆ ತರಬೇತಿ ತಗೋಬೇಕು, ಮತ್ತೆ ಯಾವ ತಳಿ ಸಾಕ್ಬೇಕು ಅನ್ನೋದು ಮುಖ್ಯ. ಇಲ್ಲ ಸರ್, ನಾವೇನ್ ಮಾಡ್ಬೇಕಂತ ಮಾಡಿದ್ರೆ ಸರ್, ಕುರಿ ತಂದ್ರು ಈ ನಮ್ದು ಗಂಡಕ್ ಮರಿ ತರೋದು ಸರ್, 6 ತಿಂಗಳ ದಿವಸ ಮೇಯಿಸೋದು ಮತ್ತೆ ಬಿಟ್ಬಿಡೋದು, ಈ ತರ ಮಾಡ್ಬೇಕು. ಒಂದು ಸೀಸನೇಬಲ್ ಈ ಮುಸ್ಲಿಂ ಹಬ್ಬ ಬರ್ತಾ ನೋಡಿ ಸರ್, ಆ ಟೈಮ್ಗೆ ಬರಬೇಕು, ಮಾರ್ಕೆಟ್ ಬರಬೇಕು ಆ ಟೈಮ್ದಲ್ಲಿ. ಆ ತರ ಒಂದು ನಮ್ ವಿಚಾರ ಇಟ್ಕೊಂಡಿವಿ ಸರ್. ಪೂರ್ತಿಯಾಗಿ ನಾವು ಅದಕ್ಕೆ ಕುರಿ ನಾವು ಮರಿ ತಂದು ಆ ಮರಿ ಮಾಡ್ಬೇಕು ಅನ್ನೋ ವಿಚಾರ ಇಲ್ಲ. ಕೋಳಿ ಆಗಲಿ ಹಂಗೆ ಸೀಸನೇಬಲ್ ನಮ್ಗೆ ಗಂಡು ಮರಿ ಸಿಗ್ತಾವ ಸರ್. ಆ ಗಂಡು ಮರಿ ತಂದು ಸಾಕಿದಾಗ ಈ ನಮ್ದು ಉದಾಹರಣೆಗೆ ಈ ನಮ್ದು ಮಹಾನವಮಿಗೆ ಕಕ್ಕೇರಿ ಜಾತ್ರೆ ಅಂತ ಬರ್ತದೆ ಸರ್, ಅಲ್ಲಿ 800 ರೂಪಾಯಿ ಅಲ್ಲ 1000 ರೂಪಾಯಿ ಕೆಜಿ ಒಂದು ಹುಂಜ ಹೋಗ್ತದೆ. ಆ ತರ ಒಂದು ವಿಚಾರ ಇಟ್ಕೊಂಡಿವಿ ಸರ್ ನಾವು, ಅಂದ್ರೆ ಆ ಸೀಸನೇಬಲ್ ನೋಡ್ಕೊಂಡು ಬೆಳೆ ಮಾಡಬೇಕು ಅಂತೇಳಿ. ಮತ್ತೆ ಖರ್ಚು ವೆಚ್ಚ ಬೇರೆದವರ ಸಹಕಾರ ಅಥವಾ ಒಪ್ಪಂದ ಕೃಷಿ ಆ ರೀತಿ ಮಾಡೋದು ಏನು ಅವಶ್ಯಕತೆ ಇಲ್ಲ. ನಮ್ಮ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ನಾವು ಹೋಗ್ಬೋದು ಸರ್. ಇದು ಮೌಲ್ಯವರ್ಧನೆ ಮಾಡಿದ್ರೆ, ನಮ್ಮ ಕೃಷಿ ಉತ್ಪನ್ನನ ಮೌಲ್ಯವರ್ಧನೆ ಮಾಡಿದ್ರೆ ಮತ್ತೊಂದು ಸ್ವಲ್ಪ ಲಾಭಾಂಶ, ನಾವು ಸ್ವತಃ ಮಾರ್ಕೆಟ್ ಮಾಡಿದ್ರೆ ನಮ್ಗೆ ಲಾಭಾಂಶ ಆಗ್ತದೆ. ಮೌಲ್ಯವರ್ಧನೆ ಮಾಡೋದು ಬಹಳ ಮುಖ್ಯ, ಮತ್ತೆ ನಾವೇ ಮಾರಾಟ ಮಾಡಿದ್ರೆ ಇನ್ನೂ ಮುಖ್ಯ ಸರ್, ಮುಖ್ಯ ಅನ್ನೋದು ಮತ್ತೆ ಲಾಭದಾಯಕ ಅನ್ನೋದು ಮಾಡ್ತಾ ಇದ್ರೆ ಸರ್. ನಾನು ಹಿಂದೆ ಈಗ ಮಾಡ್ತಾ ಇಲ್ಲ ಸರ್, ಈಗ 2-3 ವರ್ಷ ಬರಗಾಲ ಆಯ್ತು ನೋಡ್ರಿ, ಭತ್ತದ ಪ್ರಾಬ್ಲಮ್ ಆಯ್ತು ನಮ್ಗೆ ಭತ್ತದ ಕೃಷಿಗೆ. ನಾನು ಈ ದೇಶಿ ಭತ್ತದ ತಳಿನೇ ಮಾಡ್ತಿದ್ದೆ, ಈ ನಮ್ದು ಬಾಸುಮತಿ ಅಲ್ಲಿಂದ ಇದರದು ಮೈಸೂರು ಕೃಷಿ ತಂದಿದ್ದೆ ಸರ್, ಗಮ್ಗಡ್ಲೆ ಅಂತ ಹೇಳಿದ್ರು ವಾಸನೆ ಭತ್ತ. ಮತ್ತೆ ನಮ್ದು ದೇಶಿ ಭತ್ತದೊಳಗ ನಮ್ದು ಜವಾರಿಯೊಳಗ ಸರ್ ನವಲಿ ಭತ್ತ ಅಂತ ಐತಿ. ಆ ಭತ್ತಗಳನ್ನ ನಾವು ಸ್ವತಃ ಅಕ್ಕಿ ಮಾಡಿ ಧಾರವಾಡದಲ್ಲಿ ಆರ್ಗ್ಯಾನಿಕ್ ಗ್ರೋವರ್ಸ್ ಐತಲ್ಲ ಸರ್, ಅಲ್ಲಿ ಹೋಗಿ ನಾ 2 ವರ್ಷ ಮಾರಾಟ ಮಾಡಿದೆ ಸರ್ ಕೆಜಿ ಗಟ್ಲೆ. ಆರ್ಗ್ಯಾನಿಕ್ ಗ್ರೋವರ್ಸ್ ಅಂತ ಐತಿ, ಗಾಂಧಿ ಪ್ರತಿಷ್ಠಾಪನೆ ಐತೆ ನೋಡ್ರಿ ಅಲ್ಲಿ. ನಮ್ದು ಪ್ರತಿ ಗುರುವಾರ ಮಾರ್ಕೆಟ್ ಆಗ್ತದೆ, ರವಿವಾರ ಗುರುವಾರ. ಆ ಮಾರ್ಕೆಟ್ ನಲ್ಲಿ ಅಕ್ಕಿ ಮಾರ್ತಿದ್ದೆ ನಾನು, ಅಕ್ಕಿ ಮಾರ್ತಿದ್ದೆ, ತರಕಾರಿ ನಮ್ದು ಮೇನ್ ಆಗಿ ಬೆಳೆದಿದ್ದು ಅಲ್ಲ ಸರ್, ಮೆಂತೆ ಪಲ್ಲೆ ಮೂಲಂಗಿ ಸ್ವಲ್ಪ ಸ್ವಲ್ಪ ಹೋಯ್ತಿದ್ದೆ ಸರ್. ನಾನು ಒಂದ್ 2,000-3,000 ರೊಕ್ಕ ಮಾಡ್ಕೊಂಡ್ ಬರ್ತಿದ್ದೆ ಅಷ್ಟ. ಆ ತರ ಒಂದ್ 10 ಕೆಜಿ 15 ಕೆಜಿ 20 ಕೆಜಿ ಮಟ್ಟ ಅಕ್ಕಿ ಹೋಗ್ತಿತ್ತು. ಸ್ವಂತ ಮಾರಾಟದ ಅನುಭವ ಇದೆ. ಅದೇ ಅದೇ ಸರ್ ಅನುಭವ ಇದೆ. ಹಾಲಿನ ಡೇರಿ ಇಟ್ಟಿದ್ವಿ ಸರ್, ರೇಷ್ಮೆ ಮಾಡಿದ್ವಿ. ರೇಷ್ಮೆ ಒಂದ್ ಪ್ರಾಬ್ಲಮ್ದಿಂದ ಮಾಡಿದ್ವಿ. ಅವಾಗ 84ರಲ್ಲಿ ಒಂದು ಕ್ಷೀರಕ್ರಾಂತಿ ಬಂತಲ್ಲ ಸರ್, ಈ ನಮ್ದು KMF ಧಾರವಾಡ ಹಾಲು ಒಕ್ಕೂಟ. ಆದಾಗ ಈಗ ಸರ್ವೆಗ್ ಬಂದ್ರು ಸರ್ ಅವರು. ಅವಾಗ ನಾನು ಒಂದು ನಮ್ಮ ಮನೆಯೊಳಗೆ ಒಂದು ಕ್ರಾಸ್ ನಮ್ಮ ಮಕ್ಕಳಿಗೆ ಮಾಡಿ ಜರ್ಸಿ ಮಾಡಿದ್ದೆ, ಒಂದು ಮತ್ತೊಂದು ಹಿಪರ್ ತಂದಿದ್ದೆ, ಅಂದ್ರೆ ಮಣಕ ತಂದಿದ್ದೆ. ಅವಾಗ ಒಂದು ಆಸಕ್ತಿ ಸರ್, ಅದು ಕ್ಷೀರದ ಹರ ಏನು ಬಂತಲ್ಲ ಸರ್, ಅಯ್ಯ ನಾವು ಮಾಡಬೇಕು ನಾವು ಮಾಡಬೇಕು ಅಂತೇಳಿ ಆ ಪ್ರಕಾರ ಮಾಡಿದಾಗ ಅವ್ರು ಸರ್ವೆಗ್ ಬಂದ್ರು. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಪದ್ಧತಿಯಲ್ಲಿ ಸಮಗ್ರ ಕೃಷಿಯ ಕುರಿತು ಹಳಿಯಾಳ್ ತಾಲೂಕಿನ ಸುರೇಶ್ ಗೋಪಾಲ್ ಮಾನಿಗೆ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು HP ರಾಮಡಿಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಸಂಹರಿಸುತ್ತೆ ಸಾಗೋಣ ಬಾಳ ಪಥದಲ್ಲಿ, ಸಂಹರಿಸುತ್ತೆ ಸಾಗೋಣ ಬಾಳ ಪಥದಲ್ಲಿ. ನಮಸ್ಕಾರ ಶ್ರೋತೃಗಳೇ, ನಾವು ನಿಮಗಾಗಿ ತಂದಿದ್ದೇವೆ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ಪ್ರಾಯೋಜಿತ ಈ ರೇಡಿಯೋ ಕಾರ್ಯಕ್ರಮ ಸಂಭಾಳಿಸುತ್ತ ಸಾಗೋಣ ಬಾಳ ಪಥದಲ್ಲಿ. ಶ್ರೋತೃಗಳೇ, ಇಂದಿನ ವಿಷಯ ಹಿಂದುಳಿದ ವರ್ಗಗಳ ಯುವ ಉದ್ಯಮಶೀಲರಿಗೆ ರಿಯಾಯಿತಿ ಸಾಲ ಯೋಜನೆ. ಈ ಯೋಜನೆ ರಾಷ್ಟೀಯ ಹಿಂದುಳಿದ ವರ್ಗ ವಿತ್ತ ಹಾಗೂ ವಿಕಾಸ ನಿಗಮದ ವತಿಯಿಂದ ಅಂದರೆ NBCFTCಯಿಂದ ನಡೆಸಲ್ಪಡ್ತಾ ಇದೆ. ಈ ಯೋಜನೆಯ ಮೂಲಕ ಹಿಂದುಳಿದ ವರ್ಗಗಳ ಯುವಕ ಯುವತಿಯರಿಗೆ ಸ್ವಂತ ಉದ್ಯಮಕ್ಕಾಗಿ ಅಥವಾ ವೃತ್ತಿಪರ ಶಿಕ್ಷಣ ಪಡ್ಕೊಳ್ಳುವುದಕ್ಕಾಗಿ ಲೋನ್ ಕೊಡಲಾಗುತ್ತೆ. ಎಲ್ಲ ಶ್ರೋತೃಗಳಿಗೂ ನನ್ನ ಅಂದ್ರೆ ರವಿಯ ನಮಸ್ಕಾರ. ಎಲ್ಲ ಶ್ರೋತೃಗಳಿಗೂ ಪೂಜಾ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಯುವ ಜನತೆಯ ಮನಸ್ಸಿನಲ್ಲಿ ಇಂತಹ ಕೆಲವು ಪ್ರಶ್ನೆಗಳು ಮೂಡ್ತವೆ. ನಾನು ಮುಂದೆ ಯಾವ ಕರಿಯರ್ ಆಯ್ಕೆ ಮಾಡ್ಕೊಳ್ಳಿ, ಏನ್ ಮಾಡಿದ್ರೆ ನನ್ನ ಜೀವನ ನನ್ನ ಫ್ಯಾಮಿಲಿ ಜೀವನ ಚೆನ್ನಾಗಿರ್ಬೋದು. ನಾನು ಸ್ವಂತ ಬಿಸ್ನೆಸ್ ಮಾಡೋದಾದ್ರೆ ದಾರಿ ಏನು, ನನ್ನ ಕೈಲಿ ಬಂಡವಾಳ ಇಲ್ಲ. ನಾನು ಪ್ರೊಫೆಷನಲ್ ಕೋರ್ಸ್ ಮಾಡ್ಕೊಂಡು ನನ್ನ ಫ್ಯೂಚರ್ ಚೆನ್ನಾಗಿ ಮಾಡ್ಕೋಬೇಕು ಅಂತ ಆಸೆ, ಆದ್ರೆ ಅಷ್ಟೊಂದು ಫೀಸ್ ನನ್ನ ಹತ್ರ ಇಲ್ಲ. ಎಲ್ಲಿಂದಾದ್ರೂ ಹೆಲ್ಪ್ ಸಿಕ್ಕಿದ್ರೆ ಒಳ್ಳೇದಿತ್ತು. ಅಲ್ವಾ ಸ್ನೇಹಿತರೆ, ಈ ತರದ ಪ್ರಶ್ನೆಗಳು ಯುವ ಜನರ ಮನಸ್ಸಿನಲ್ಲಿ ಮೂಡೋದು ಸಹಜ ಅಲ್ವಾ? ತಮ್ಮ ಭವಿಷ್ಯನ ತಾವೇ ಸುಧಾರಿಸ್ಕೋಬೇಕು ಅನ್ನೋ ಕನಸನ್ನ ಬೇರೆ ಯಾರು ಯೋಚಿಸೋದಕ್ಕೆ ಸಾಧ್ಯ ಹೇಳಿ? ಪ್ರಶ್ನೆ ಎಲ್ಲ ಓಕೆ, ಆದ್ರೆ ಉತ್ತರ ಕೊಡೋರು ಯಾರು, ಉತ್ತರ ಏನು? ಒಂದ್ ನಿಮಿಷ, ನೀವು ಈಗ ತಾಳಿ, ಇದಕ್ಕೆ ಉತ್ತರ NBCFDC, ಅರ್ಥಾತ್ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದು ಹಿಂದುಳಿದ ವರ್ಗಗಳ ಉದ್ಯಮಶೀಲರಿಗೆ ಸ್ವರೋಜ್ಗಾರ್ಗಾಗಿ ರಿಯಾಯಿತಿ ಬಡ್ಡಿ ದರದಲ್ಲಿ ಸಾಲ ಕೊಡ್ತಾ ಇದೆ, ಜೊತೆಗೆ ಪ್ರೊಫೆಷನಲ್ ಕೋರ್ಸ್ ಮಾಡೋದಕ್ಕೂ ಲೋನ್ ಕೊಡ್ತಾ ಇದೆ. ನನ್ನ ತಂಗಿ ಪ್ರಿಯಾಗೂ ತನ್ನ ಭವಿಷ್ಯದ ಬಗ್ಗೆ ತುಂಬಾ ಚಿಂತೆ ಇತ್ತು, ಅವಳಿಗೂ ನಾನು ಇದೇ ವಿಷಯ ತಿಳಿದಿದೆ. ಅದ್ ಸರಿ ರವಿ ಅಣ್ಣ, ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಎಲ್ಲಿಂದ ಸಿಗತ್ತೆ ಅಂದ್ರೆ, ಲೋನ್ ತಗೊಳ್ಳೋ ರೀತಿ, ಎಷ್ಟ್ ಲೋನ್ ಸಿಗತ್ತೆ, ಅದಕ್ಕೆ ಬಡ್ಡಿ ಎಷ್ಟು, ತೀರ್ಸೋದ್ ಹೇಗೆ? ವೆರಿ ಸಿಂಪಲ್ ಪ್ರಿಯಾ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ಖಾತೆಯ ವೆಬ್ಸೈಟ್ www.socialjustice.nic.in ನಲ್ಲಿ ನಿನ್ನ ಈ ಎಲ್ಲ ಪ್ರಶ್ನೆಗೂ ಉತ್ತರ ಇದೆ. ಈಗ ಮುಖ್ಯವಾಗಿ ಈ ಒಂದು ಸ್ಕೀಮ್ ಬಗ್ಗೆ ವಿವರಣೆ ಬೇಕು ಅಂತಿದ್ರೆ ನೀನು NBCFDC ಯ ವೆಬ್ಸೈಟ್ www.nbcfdc.gov.in ಗೆ ಹೋಗಿ ತಿಳ್ಕೊ. ಈಗ ನಿನ್ ಪ್ರಶ್ನೆ ಏನು? ಈಗ ಪ್ರಶ್ನೆ ಕೇಳೋದೇನು ಇಲ್ಲ, ಮಾಹಿತಿ ತಗೊಳ್ಳೋದು, ಲೋನ್ ತಗೊಳ್ಳೋದು, ಏಳಿಗೆಯ ದಾರಿಯಲ್ಲಿ ಹೆಜ್ಜೆ ಇಡೋದು. ಸರಿ, ಈಗ ನಿನಗೊಂದು ಕೆಲಸ ಕೊಡ್ತೀನಿ. ಅದೇನು ಅಂದ್ರೆ, ನೀನು ಮಾಹಿತಿ ತಗೊಂಡಿರೋದನ್ನ ನನಗೆ ತಿಳಿಸ್ಬೇಕು, ಅದನ್ನ ನಾನು ಬೇರೆಯವ್ರ ಜೊತೆ ಹಂಚ್ಕೋತೀನಿ, ಆಯ್ತಾ? ಆಗ್ಲಿ ಅಣ್ಣ. ಓಕೆ, ವೆರಿ ಗುಡ್. ತುಂಬಾ ಒಳ್ಳೆ ಮಾಹಿತಿ ಸಿಕ್ತು. ಅಂದ್ರೆ ನಿನಗೆ ನಿನ್ನ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಕ್ಕಿರಬಹುದಲ್ವಾ? ಲೋನ್ ಹೇಗ್ ಸಿಗೋದು, ಎಷ್ಟು ಸಿಗತ್ತೆ, ಯಾರಿಗ್ ಸಿಗತ್ತೆ, ಬಡ್ಡಿ ಎಷ್ಟು, ತೀರ್ಸೋದ್ ಹೇಗೆ, ಇತ್ಯಾದಿ ಇತ್ಯಾದಿ. ಹೌದು, ಎಲ್ಲಾ ಉತ್ತರ ಸಿಕ್ಕೇ ಬಿಡ್ತು. ಹಾಗಾದ್ರೆ ನನಗೂ ತಿಳಿಸು ಮತ್ತೆ. ರವಿಯಣ್ಣ, NBCFDC ಯ ವತಿಯಿಂದ ತುಂಬಾ ಲೋನ್ ಸ್ಕೀಮ್ ಇದೆ. ಉದಾಹರಣೆಗೆ ಅವಧಿ ಸಾಲದ ಅಡಿಯಲ್ಲಿ ಸಾಮಾನ್ಯ ಸಾಲ ಯೋಜನೆ, ಎಜುಕೇಶನ್ ಲೋನ್ ಸ್ಕೀಮ್, ನಯಿ ಸ್ವರ್ಣಿಮಾ ಸ್ಕೀಮ್, ಮತ್ತು ಚಿಕ್ಕ ಸಾಲದ ಅಡಿಯಲ್ಲಿ ಮೈಕ್ರೋ ಕ್ರೆಡಿಟ್ ಸ್ಕೀಮ್, ಮಹಿಳಾ ಅಭಿವೃದ್ಧಿ ಸ್ಕೀಮ್, ಕಿರುಸಾಲ ಯೋಜನೆ. ಹೌದಾ, ಈ ಅವಧಿ ಸಾಲ ಯೋಜನೆ ಅಂದ್ರೇನು? ಅವಧಿ ಸಾಲ ಯೋಜನೆ ಅಡಿಯಲ್ಲಿ ಆದಾಯ ಗಳಿಸುವ ಪ್ರತಿ ವ್ಯಕ್ತಿಗೆ ಅಥವಾ ಫಲಾನುಭವಿಗಳಿಗೆ ಅತಿ ಹೆಚ್ಚು ಅಂದ್ರೆ 15 ಲಕ್ಷ ರೂಪಾಯಿವರೆಗೆ ಸಾಲ ಸಿಗಬಹುದು. ಇದರಿಂದ ಒಬಿಸಿಯ ಬಡ ಜನರು ಕೃಷಿ ಬೇಸಾಯ ಅಥವಾ ಅದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಬಹುದು, ಚಿಕ್ಕ ಉದ್ಯಮ ಬೇಕಾದರೂ ಮಾಡಬಹುದು. ಇನ್ನು ಪಾರಂಪರಿಕ ಕುಶಲಕರ್ಮಿಗಳು, ಟ್ರಾನ್ಸ್ಪೋರ್ಟೇಶನ್ ಬಿಸ್ನೆಸ್ ಮಾಡೋಕೆ ಇಷ್ಟಪಡೋರು, ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರು ಕೂಡ ಈ ಸಾಮಾನ್ಯ ಸಾಲ ಯೋಜನೆಯಿಂದ ಲೋನ್ ತಗೋಬಹುದು. ಪ್ರಿಯಾ, ಇದಕ್ಕೆ ಬಡ್ಡಿ ಎಷ್ಟು? ರವಿಯಣ್ಣ, ಅವಧಿ ಸಾಲ ಯೋಜನೆಯಲ್ಲಿ 5 ಲಕ್ಷ ರೂಪಾಯಿವರೆಗಿನ ಸಾಲಕ್ಕೆ ವರ್ಷಕ್ಕೆ 6% ಬಡ್ಡಿ ಕೊಡಬೇಕಾಗ್ತದೆ. 5-10 ಲಕ್ಷ ರೂಪಾಯಿವರೆಗಿನ ಸಾಲಕ್ಕೆ ವರ್ಷಕ್ಕೆ 7% ಬಡ್ಡಿ ಕೊಡಬೇಕಾಗ್ತದೆ. ಮತ್ತೆ 10-15 ಲಕ್ಷ ರೂಪಾಯಿವರೆಗಿನ ಸಾಲಕ್ಕೆ ವರ್ಷಕ್ಕೆ 8% ಬಡ್ಡಿ ಕೊಡಬೇಕಾಗ್ತದೆ. ಸಾಲನ 8 ವರ್ಷದೊಳಗೆ ತೀರಿಸಿದ್ರಾಯ್ತು. ವಾಹ್, ಬಡ್ಡಿನೂ ಕಮ್ಮಿ, ತೀರಿಸೋದಕ್ಕೆ ಟೈಮು ಬೇಕಾದಷ್ಟಾಯ್ತು. ಹೌದಣ್ಣ, ಬಡ್ಡಿಯನ್ನ ಬೇರೆ ಬೇರೆ ಸಾಲ ಯೋಜನೆಯ ಪ್ರಕಾರ ನಿರ್ಧಾರ ಮಾಡಿದ್ದಾರೆ. ಇನ್ನು ಒಬಿಸಿಯ ಬಡ ಹೆಂಗಸರು ಸ್ವಾವಲಂಬನೆಗಾಗಿ ನಯಿ ಸ್ವರ್ಣಿಮಾ ಸ್ಕೀಮ್ ನಲ್ಲಿ ಲೋನ್ ತಗೊಂಡ್ರೆ ಅವರಿಗೆ 2 ಲಕ್ಷ ರೂಪಾಯಿವರೆಗಿನ ಸಾಲಕ್ಕೆ ವರ್ಷಕ್ಕೆ 5% ಬಡ್ಡಿ ಕೊಡಬೇಕಾಗತ್ತೆ. ಮತ್ತೆ ಆ ಸಾಲನ 8 ವರ್ಷದೊಳಗೆ ತೀರಿಸಿದ್ರಾಯ್ತು. ಸರಿ, ಈಗ ಹೇಳು, ಈ ಸಾಲ ಸಿಗೋದು ಹೇಗೆ? ಎನ್ಬಿಸಿ ಎಫ್ಡಿಸಿಯ ಸೇವೆಗಳು ನಮ್ಮ ದೇಶದ ಪ್ರತಿಯೊಂದು ರಾಜ್ಯದ ನಿಗದಿತ ಚಾನಲೈಸಿಂಗ್ ಏಜೆನ್ಸಿಗಳ ಮೂಲಕ ಸಿಗೋದು. ಆ ಏಜೆನ್ಸಿಗಳು ಎಲ್ಲೆಲ್ಲಿವೆ ಅಂತ ಎನ್ಬಿಸಿ ಎಫ್ಡಿಸಿಯ ವೆಬ್ಸೈಟ್ www.nbcfdc.gov.in ನಿಂದ ತಿಳ್ಕೋಬಹುದು. ರಾಜ್ಯ ಆದ್ರೆ ರಾಜ್ಯದ ಚಾನಲೈಸಿಂಗ್ ಏಜೆನ್ಸಿ, ಕೇಂದ್ರಾಡಳಿತ ಪ್ರದೇಶ ಆದ್ರೆ ಅಲ್ಲಿನ ಏಜೆನ್ಸಿಗಳು ಅಲ್ವಾ? ನಿಜ. ಅಲ್ಲಿಂದ ಲೋನ್ ತಗೊಳ್ಳೋದಕ್ಕೆ ಮೊದಲು ನಮ್ಮ ಪ್ರೊಜೆಕ್ಟಿನ ಅಥವಾ ಕೆಲಸದ ಮಾಹಿತಿಯನ್ನ ಅರ್ಜಿ ಫಾರ್ಮ್ ನಲ್ಲಿ ಭರ್ತಿ ಮಾಡಿ ಶೈಕ್ಷಣಿಕ ಪ್ರಮಾಣ ಪತ್ರದ ಕಾಪಿಯನ್ನ ಲಗತ್ತಿಸಿ ಆಯಾ ಚಾನಲೈಸಿಂಗ್ ಏಜೆನ್ಸಿಯಲ್ಲಿ ಕೊಟ್ಟರಾಯ್ತು. ಜೊತೆಗೆ ಜಾತಿ ಪ್ರಮಾಣ ಪತ್ರ ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟ್, ಕುಟುಂಬದ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಲಗತ್ತಿಸಬೇಕು. ಎನ್ಬಿಸಿ ಎಫ್ಡಿಸಿಯ ಸಾಲ ಯೋಜನೆಗಳ ಬಗ್ಗೆ ಈ ಎಲ್ಲ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಪ್ರಿಯಾ, ನಿನಗೆ ನನ್ನ ಮತ್ತು ಶ್ರೋತೃಗಳೆಲ್ಲರ ವತಿಯಿಂದ ಧನ್ಯವಾದ. ಧನ್ಯವಾದ. ಶ್ರೋತೃಗಳೇ, ಇದಾಗಿತ್ತು ಎನ್ಬಿಸಿ ಎಫ್ಡಿಸಿಯ ಅಂದ್ರೆ ರಾಷ್ಟ್ರೀಯ ಹಿಂದುಳಿದ ವರ್ಗ ವಿತ್ತ ಹಾಗೂ ವಿಕಾಸ ನಿಗಮದ ಕೆಲವು ಸಾಲ ಯೋಜನೆಗಳ ಸಾಮಾನ್ಯ ಮಾಹಿತಿ. ದೇಶದ ನಗರ ಅಥವಾ ಹಳ್ಳಿಯ ಎಲ್ಲ ಇತರ ಹಿಂದುಳಿದ ವರ್ಗಗಳ ಜನರು ತಮ್ಮ ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷ ರೂಪಾಯಿಯವರೆಗೆ ಇದ್ರೆ ಎನ್ಬಿಸಿ ಎಫ್ಡಿಸಿಯ ಸಾಲ ಯೋಜನೆಯ ಪ್ರಯೋಜನ ಪಡ್ಕೋಬಹುದು. ಶ್ರೋತೃಗಳೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮದೇನಾದರೂ ಸಲಹೆ ಸೂಚನೆಗಳಿದ್ರೆ ಅಥವಾ ಸಾಲ ಯೋಜನೆಗಳ ಬಗ್ಗೆ ಮಾಹಿತಿ ಬೇಕಿದ್ರೆ ನೀವು ಈ ವಿಳಾಸಕ್ಕೆ ಪತ್ರ ಬರೆಯಬಹುದು. ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ಖಾತೆ, ಭಾರತ ಸರ್ಕಾರ, ಶಾಸ್ತ್ರಿ ಭವನ, ಹೊಸದೆಹಲಿ 110001, ದೂರವಾಣಿ ಸಂಖ್ಯೆ 011-2338-4248. ಇದಲ್ಲದೆ ಎನ್ಬಿಸಿ ಎಫ್ಡಿಸಿಯ ವೆಬ್ಸೈಟ್ www.nbcfdc.gov.in ಅಥವಾ ವಿಭಾಗದ ವೆಬ್ಸೈಟ್ www.socialjustice.nic.in ನಿಂದಲೂ ಮಾಹಿತಿ ಪಡ್ಕೋಬಹುದು. ಎನ್ಬಿಸಿ ಎಫ್ಡಿಸಿಯ ಟೋಲ್ ಫ್ರೀ ನಂಬರ್ 1800102-3399. ಈಗ ಬಹುಮಾನದ ಪ್ರಶ್ನೆಯನ್ನ ಕೇಳುವುದಕ್ಕೆ ಸಮಯ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಅಂಚೆ ಕಾರ್ಡಿನಲ್ಲಿ ಅಥವಾ ಇಮೇಲ್ ಮೂಲಕ ನಮಗೆ ಕಳುಹಿಸಿ ಗೆಲ್ಲಬಹುದು. 200 ರೂಪಾಯಿಗಳ ನಗದು ಬಹುಮಾನ. ಉತ್ತರ ನಮ್ಮನ್ನು 1 ವಾರದ ಒಳಗೆ ಬಂದು ತಲುಪಬೇಕು. ಉತ್ತರದ ಜೊತೆ ಇಂದಿನ ಎಪಿಸೋಡ್ ನಂಬರ್ ಮತ್ತು ನಿಮ್ಮ ಮೊಬೈಲ್ ನಂಬರ್ ಅನ್ನ ಬರೆಯೋದಕ್ಕೆ ಮರಿಬಾರದು ಶ್ರೋತೃಗಳೇ. ಸರಿ, ಈಗ ನೋಟ್ ಮಾಡಿಕೊಳ್ಳಿ ಇಂದಿನ ಪ್ರಶ್ನೆ. ಎನ್ಬಿಸಿ ಎಫ್ಡಿಸಿಯ ಸಂಪೂರ್ಣ ಹೆಸರೇನು? ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳಿಸಿಕೊಳ್ಳಿ. ಎನ್ಬಿಸಿ ಎಫ್ಡಿಸಿಯ ಸಂಪೂರ್ಣ ಹೆಸರೇನು? ನಿಮ್ಮ ಉತ್ತರವನ್ನು ಕಳಿಸಬೇಕಾದ ವಿಳಾಸ: ಸಂಭಾಳಿಸುತ್ತ ಸಾಗೋಣ ಬಾಳ ಪಥದಲ್ಲಿ, ಎಪಿಸೋಡ್ ನಂಬರ್ 25, ಪೋಸ್ಟ್ ಬಾಕ್ಸ್ ನಂಬರ್ 3565, ಹೊಸದೆಹಲಿ 110024. ನಮ್ಮ ಇಮೇಲ್ ವಿಳಾಸ radio.sjjr2021@gmail.com. ಶ್ರೋತೃಗಳೇ, ಮಾಹಿತಿ ಭರಿತ ಈ ಪ್ರಯೋಜನಕರ ಕಾರ್ಯಕ್ರಮ ನಿಮ್ಮನ್ನು ತಲುಪಿತು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಸೌಜನ್ಯದಿಂದ. ಇಲ್ಲಿಗೆ ಇಂದಿನ ಕಾರ್ಯಕ್ರಮದ ಸಮಯ ಮುಗಿಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಹಾಜರಾಗ್ತೀವಿ ಹೊಸದೊಂದು ವಿಷಯದೊಂದಿಗೆ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ನಮ್ಮ ನಮಸ್ಕಾರ. ಸಂಭಾಳಿಸುತ್ತ ಸಾಗೋಣ ಬಾಳ ಪಥದಲ್ಲಿ.